ಮೂಲವಾಗಿರುವಂಥದ್ದು ಒಂದು ಪುರೋಹಿತಿಕೆಯಲ್ಲಿ ಇದಿತ್ತು. ಅದು ಒಂದು ವಿದ್ಯಾಭ್ಯಾಸದಲ್ಲಿ ಇದ್ವಿ ನಾವು. ಅಷ್ಟರ ನಂತರ ನಾವೀಗ 2007 ನಾವು ನಿಜವಾಗಿಯೂ ಇದರಲ್ಲಿ ರೈತಾಬಿಯಲ್ಲಿ ನಾವು ಪೂರ್ತಿಯಾಗಿ ತೊಡ್ಕೊಂಡಿರೋದು. ನಿಮಗೆ ತಂದೆ ತಾಯಿಗಳು ಮಾಡಿದಂಥ ತೋಟ ಗದ್ದೆ ಇದ್ದು ಮುಂಚೆ? ಹಾಂ, ಇದು ಸರ್ ತೋಟ ಇದೆ, ಗದ್ದೆನೂ ಇದೆ. ಓ, ಡ್ರೈ ಲ್ಯಾಂಡು ಸ್ವಲ್ಪ ಅಂದ್ರೆ ಬೇಣ ಅಂತೀವಿ, ಕುಶ್ಕಿ ಜಾಗ ಅಂತ ಅದು ಇತ್ತು ಸರ್. ಅವ್ರು ಮಾಡ್ತಾ ಇದ್ರು, ಅದನ್ನ ನೀವು ಮುಂದುವರ್ಸಿದ್ದು? ಹೌದು ಸರ್, ನಾವು ಅವ್ರು ಮಾಡ್ತಾ ಇದ್ದು ಅಲ್ಲಿ ನಾವು ಅದನ್ನೇ ಮುಂದುವರ್ಸ್ಕೊಳ್ತಾ ಹೋಗಿದ್ದು ಸರ್. ಏನು ಬದಲಾವಣೆ ಮಾಡಿದ್ರಿ ನೀವು ಬಂದ ಮೇಲೆ? ಬದಲಾವಣೆ ಅಂತ ಏನಿಲ್ಲ, ಆದರೆ ಹಳೆಯದನ್ನ ಅಳಿದು ಹೋಗ್ತಾ ಇರುವಂಥದ್ದನ್ನ ನಾವೀಗ ಮತ್ತೆ ಮೇಲೆತ್ತುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಎಲ್ಲದನ್ನು ಮಾಡ್ತಾ ಇದ್ರು ಮುಂಚೆ ನಮ್ಮಲ್ಲಿ. ಅಂದರೆ ಒಂದು ಸ್ವಲ್ಪ ಟೈಮು ಬ್ರಿಟಿಷರು ನಮ್ಮಲ್ಲಿ ಬಂದಿದ್ದೆ ಸ್ಪೈಸಿಗೆ ಅಂತ ಹೇಳಿ, ಈಗ ಅದು ಅಳಿದು ಹೋಗ್ತಾ ಇತ್ತು. ನಮ್ಮಲ್ಲಿ ವಿಭಾಗದಲ್ಲಿ ಮಂಗನ ಕಾಟಗಳಿಂದ ಇದು ಅಂತ ಏಲಕ್ಕಿ ಅಳಿದು ಹೋಗ್ತಾ ಇತ್ತು. ಇವೆಲ್ಲ ಈಗ ಮತ್ತೆ ನಾವು ಅದಕ್ಕೆ ಜೀವ ಕೊಟ್ಟು ಮತ್ತೆ ಪುನರುದ್ಧಾನ ಮಾಡಬೇಕು ಅಂತ ಹೇಳಿ ನಾವೊಂದು ಆದಷ್ಟು ನಮ್ಮದು ಒಂದು ಪರಿಶ್ರಮದಲ್ಲಿ ನಾವು ಬೆಳೀಲಿಕ್ಕೆ ಹಂಗೆ ಅಂದರೆ ಸ್ಪೈಸಸ್ ಎಲ್ಲದೂ ಹಾಕಿದ್ವಿ. ಜಾಯಿಕಾಯಿ, ಲವಂಗ, ಏಲಕ್ಕಿ, ಮೆಣಸು, ಕರಿಮೆಣಸು ಸಹ ಬೆಳಿತೀವಿ. ಎಲ್ಲದನ್ನು ಅಂದರೆ ಸಮಗ್ರವಾಗಿ ಬೆಳೆದ್ರೆ ಒಂದರಲ್ಲಿ ಹೋದರೆ ಇನ್ನೊಂದರಲ್ಲಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈಗ ಸಮಗ್ರವಾಗಿ ಮುಂದೆ. ಈಗ ಕೆಲವೊಂದು ತಂದೆಯವರು ಕಾಲದಲ್ಲಿ ಏನಾಯಿತು, ಕೆಲವೊಂದೆಲ್ಲ ಅಳಿದು ಹೋಗ್ತಾ ಇತ್ತು, ಅಡಿಕೆ ಮೇಲೆ ಅವಲಂಬನೆ ಆಗಿದ್ವಿ ನಾವು. ಈಗ ಅಡಿಕೆ ರೇಟು ಹಿಂದೆ ಮುಂದೆ ಆಗ್ತಾ ಇದ್ದ, ಅವಾಗ ಸ್ವಲ್ಪ ನಮಗೆ ಈ ಒಲವು ಇತ್ತಲ ಕಡೆ ಈಗ ಸಮಗ್ರ ತೋಟಗಾರಿಕೆ ಮೇಲೆ ಬಿದ್ದಾವಾಗ ನಮಗೆ ಇದು ಅನಿವಾರ್ಯ, ಕೆಲವೊಂದು ಅನಿವಾರ್ಯತೆಯಲ್ಲೂ ನಾವು ಆಗ್ತಾ ಬಂದ್ವಿ. ಅದು ನಮ್ಗೆ ಅನುಕೂಲ ಆಗ್ತಾ ಇದೆ. ಈಗ ಎಲ್ಲದನ್ನು ಮಾಡಿದ್ವಿ, ಒಂದು ಸ್ವಲ್ಪ ಅದು ಕೋಕೋ ಮಾಡಿದ್ವಿ, ಕರಿಮೆಣಸಿದೆ, ಜಾಯಿಕಾಯಿ, ಲವಂಗ, ಎಲ್ಲ ರೀತಿಯಲ್ಲೂ ಇದ್ದಾವೆ. ಈಗ ಹೇರ ಅಂದರೆ ಸ್ವಲ್ಪ ಗಮನವಹಿಸಿ ಮಾಡ್ತಾ ಇರೋದು ಈಗ ಏಲಕ್ಕಿ. ಏಲಕ್ಕಿ ಶಾರ್ಟ್ ಟೈಮ್ ಬೆಳೆ ಅಂದರೆ ಸ್ವಲ್ಪ ಅಂದರೆ ಭಾಳ ಅಂದರೆ ತೋಟಗಾರಿಕಾ ಬೆಳೆಯಲ್ಲಿ ದೀರ್ಘವಾದಂಥ ಬೆಳೆ ಅಲ್ಲ ಅದು. ಅಂದರೆ 3-4 ನಂತರ ಬಾಳೆ ಬೆಳೆದ ಹಾಗೆ ಬೆಳೆಯೋದಂಥ ಬೆಳೆ, ಶಾರ್ಟ್ ಟೈಮ್ ಬೆಳೆ ಆಗಿದ್ದಕ್ಕೆ ಅದಕ್ಕೆ ಕಾಟಗಳು ಜಾಸ್ತಿ. ಅಂದರೆ ಮಂಗನ ಕಾಟ ನಮ್ಮಲ್ಲಿ ಈಗ ಮಂಗನ ಕಾಟ ಜಾಸ್ತಿ ಇರೋದ್ರಿಂದ ಅದು ಅಳಿದೋಗಿದೆ. ಈಗ ನಮ್ಮಲ್ಲಿ ಏಲಕ್ಕಿ ಅಂದರೆ ನಮ್ಮಲ್ಲಿ ಅಳಿದೋಗಿದೆ ಅಂತ ಹೇಳಿ, ಇಲ್ಲಾಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ಲ ಸಮಗ್ರವಾಗಿ ಬೆಳೀತಾ ಇದ್ರು. ಈಗ ಅಳಿದೋಗಿರೋದ್ರಿಂದ ಈಗ ನಾವು ಅದನ್ನು ಸ್ವಲ್ಪ ನಮಗೆ ಒಂದು ಹೊಸದಾಗಿ ಒಂದು ಹುಮ್ಮಸ್ಸು ಬಂದಾವಾಗ ಒಂದು ಜಾಗದಲ್ಲಿ ಅದನ್ನು ಈಗ ಹೊಸದಾಗಿ ಡೆವಲಪ್ ಮಾಡಿ ಬೆಳೀತಾ ಇದ್ದೀವಿ. ಈಗ ಅದು ಈಗ ಬೆಳೆ ಪ್ರಾರಂಭ ಆಗಿದೆ. ಈಗ ಮೊದಲನೇ ಬೆಳೆ ಆಯಿತು, ಈಗ ಎರಡನೇ ಬೆಳೆ ಈಗ ಕೊಯ್ತಾ ಇದ್ದೀವಿ. ಈಗ ಮೊದಲನೇ ಬೆಳೆಯಲ್ಲಿ ಅಷ್ಟು ನಮಗೆ ಅಂದರೆ ಅನುಕೂಲ ಆಗಿರಲಿಲ್ಲ. ಅಂದರೆ ಮೊದಲನೇ ವರ್ಷದ ಬೆಳೆ ಅದೋಗಿತ್ತು ಅಷ್ಟಲ್ಕೆ. ಎರಡನೇ ವರ್ಷದ ಬೆಳೆ ಅಥವಾ 1.5 ನಂತರ ಒಂದು ಬರುವಂಥ ಬೆಳೆ ನಮ್ಮ ರೈತರಿಗೆ ಕೈ ಹಿಡಿಯುವಂಥ ಬೆಳೆ. ಇಲ್ಲಿ ಮಂಗನ ಕಾಟ ಹೆಂಗೆ ನಿರ್ವಹಿಸಿದ್ರಿ? ಅಲ್ಲಿ ಆ ಜಾಗದಲ್ಲಿ ಬರೋದಿಲ್ಲ ಸರ್, ಸ್ವಲ್ಪ ಬರೋದು ಅವು ಕಡಿಮೆ ಇದೆ ಪ್ರಮಾಣ ಆಗಿದ್ದಕ್ಕೆ. ಬೇಲಿಯಲ್ಲೇ ನಾವು ಸ್ವಲ್ಪ ಬಲೆ ಹಾಕಿ ನಾವು ಕಾವಲನ್ನು ಜಾಸ್ತಿ ಮಾಡಿದ್ದೀವಿ ಅಷ್ಟೇ. ನಾವು ಇದನ್ನು ಕಮರ್ಷಿಯಲ್ಲಾಗಿ ಏಲಕ್ಕಿ ಬೆಳೆದವಾಗ ಕಮರ್ಷಿಯಲ್ಲಿ ಅದೇ ಆಲೋಚನೆಯಲ್ಲಿ ನಾವು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ನಾವು ಮಂಗನ ಇದನ್ನು ಮಾಡಲಿಕ್ಕೆ ಬೇಲಿಯನ್ನೇ ಬಂದೋಬಸ್ತ್ ಮಾಡಿದ್ದೀವಿ. ಆಮೇಲೆ ಕಾವಲನ್ನು ಮಾಡಿದ್ದೀವಿ, ಬಂದಾವಾಗ ಅದನ್ನು ಓಡಿಸ್ಕೊಂಡು ಆವಾಗ ಏನಾಗ್ತದೆ ಆ ಜಾಗದಲ್ಲಿ ನಮಗೆ ಅದು ಪ್ರತಿಕೂಲ ವಾತಾವರಣದ್ದು ಅಂದ ತಕ್ಷಣ ಅವು ಸ್ವಲ್ಪ ಒಂದೆರಡು ಸತಿ ಬಂದಾವಾಗ ಅವಕ್ಕೆ ಓಡಿಸ್ಬಿಟ್ರೆ ಪ್ರತಿಕೂಲದ ವಾತಾವರಣ ಅಂತ ಹೇಳಿ ಅದು ಮತ್ತೆ ಬರೋದು ಕಡಿಮೆ ಆಯಿತು. ಅದೊಂದು ನನಗೆ ಅನುಕೂಲ ಆಗಿತ್ತು ನನ್ನ ಬಗ್ಗೆ ಹೇಳಬೇಕು ಅಂದರೆ. ಈಗ ಏಲಕ್ಕಿ ನಮ್ಮ ಭಾಗದ ಮುಖ್ಯ ಬೆಳೆ ಆಗಿತ್ತು, ಅನೇಕ ರೈತರು ಎಲ್ಲರೂ ಹೆಚ್ಚು ಕಡಿಮೆ ಬೆಳೀತಾ ಇದ್ರು. ಈ ಕಾಟದಿಂದ ಅದು ಅಳಿದು ಹೋಗುವ ಅಂಚಿನಲ್ಲಿ ಬಂದಿದೆ ಅಂತೇಳಿ ಹೇಳ್ತಾ ಇದ್ರಿ, ಮತ್ತೆ ನೀವು ಅದಕ್ಕೆ ಮರುಜೀವ ಕೊಟ್ರಿ. ಎಷ್ಟು ಬೆಳೆದ್ರಿ, ಎಷ್ಟು ಎಕರೆದೊಳಗೆ ಹಾಕಿದ್ರಿ, ಎಷ್ಟು ಗಿಡ ಕುಂತವು ಏನು? ಈಗ ನಾವು ಹಾಕಿರೋದು 4 ಎಕರೆಯಲ್ಲಿ. ನನಗೆ 4 ಎಕರೆ ಹಾಕಿದ್ದು ಇದಕ್ಕೂ ಸಹಾಯ ಏನು ಅಂತ, ಇದಕ್ಕೂ ಉತ್ತೇಜನ ಏನು ಅಂತ ಮುಂಚೆಲ್ಲ ಹೇಳ್ಬಿಡ್ತೀನಿ. ಈಗ ಏನಾಗಿದೆ, 4 ಎಕರೆಯಲ್ಲಿ ನಾವು ಅನಾನಸು ಅಡಿಕೆ ಎಲ್ಲ ಇತ್ತು. ಅದನ್ನು ತೆಗೆದು ಉಪಬೆಳೆ ಯಾವ್ದಾದ್ರು ಬೇಕಾಯಿತು. ಅವಾಗ ತರಕಾರಿ ಹಾಕಿದ್ವಿ. ತರಕಾರಿ ಹಾಕಿದಾಗ ನವಿಲಿನ ಕಾಟ ಬಂದುಬಿಡ್ತು ನಮಗೆ. ಅವಾಗ ಅನಿವಾರ್ಯವಾಗಿ ಆ ನವಿಲಿನ ಕಾಟದಿಂದ ತರಕಾರಿ ಯಾವುದು ಬೆಳೀಲಿಲ್ಲ, ನಾವು 1 ರೂಪಾಯಿದ್ದು ಬೆಳೀಲಿಕ್ಕಾಗಲಿಲ್ಲ. ಆಮೇಲೆ ನಾವು ತೋಟದಲ್ಲಿ ಇನ್ಲೈನ್ ಟ್ರಿಪ್ ಹಾಕಿದ್ವಿ. ನಮ್ಮ ತೋಟಗಾರಿಕಾ ಇಲಾಖೆಯವ್ರ ಸಹಾಯದಲ್ಲಿ ಇನ್ಲೈನ್ ಟ್ರಿಪ್ ಮಾಡಿದ್ವಿ. ನನಗೆ ಅದಕ್ಕೆ ಒಂದು ಸುಮಾರು 1.5 ಲಕ್ಷ ಖರ್ಚು ಬಂತು. ಅವಾಗ ಏನಾಯಿತು, ನಾವು 2.5 ಲಕ್ಷದಕ್ಕೆ ಏನಾದ್ರು ಬೇರೆ ಆಲ್ಟರ್ನೇಟ್ ಬೆಳೆ ಮಾಡಲೇಬೇಕು ಅನ್ನೋಂಥ ಒಂದು ಜಿದ್ದಿ ಬಿದ್ದಾವಾಗ, ತರಕಾರಿ ಹಾಕಿ ಸೋತಾವಾಗ ನಾವು ಈ ಏಲಕ್ಕಿ ಬೆಳೆನ ಚೂಸ್ ಮಾಡಿಕೊಂಡ್ವಿ. ಆ ಆಯ್ಕೆ ಮಾಡ್ಕೊಂಡ ತಕ್ಷಣವೇ ನನಗೆ ಸ್ಪೈಸ್ ಬೋರ್ಡ್ ಅವರದ್ದು ಒಳ್ಳೆ ಸಹಾಯ ಸಹಕಾರ ಸಿಕ್ತು. ಅವರು ಮಾರ್ಗದರ್ಶನದಲ್ಲಿ ನಾನು ನರ್ಸರಿಯಿಂದನೇ ಸ್ಟಾರ್ಟ್ ಮಾಡಿದೆ. ನಾನು ನಮ್ಮಲ್ಲಿ ಇಲ್ಲಿ ಏಲಕ್ಕಿಯ ಗಿಡಗಳ ಅಂದರೆ ಸಸ್ಯದ ಇದನ್ನೇ ಕಡಿಮೆ ಇತ್ತು ನಮಗೆ. ಮೊದಲನೇ ಹಚ್ಚುವಾಗ ನಮಗೆ ಸಸಿಗಳೇ ಸಿಗ್ತಾ ಇರಲಿಲ್ಲ. ಆವಾಗ ನಾವು ಸಕಲೇಶ್ಪುರದಿಂದ ಇಲ್ಲಿ ಒಂದು ಸ್ವಲ್ಪ ತಂದು ನಾವು ಇಲ್ಲಿ ಒಂದು ಎರಡು ನಾಲ್ಕು ಗಿಡ ಬೆಳೆ ಒಂದು 40-50 ಗಿಡ ಬೆಳ್ಕೊಂಡು ಅದರಲ್ಲಿ ಬೀಜನ ನಾವು ತಯಾರು ಮಾಡ್ಕೊಂಡ್ವಿ. ನಮ್ಮ ವಾತಾವರಣಕ್ಕೆ ಹೊಂದಾಣಿಕೆ ಆಗುವಂಥ ಬೀಜನ ಇತ್ತು. ಸಿಕ್ಕ ತಕ್ಷಣ ಅದನ್ನು ನಾವು ಡೆವಲಪ್ ಮಾಡಿಕೊಂಡ್ವಿ. ಅದು ಅಕ್ಟೋಬರ್ ಟೈಮಲ್ಲಿ ಬರುತ್ತೆ ಒಳ್ಳೆ ಬೆಳೆಯನ್ನು. ಒಳ್ಳೆ ಆ ಬೆಳೆಯಲ್ಲಿ ನಮಗೆ ಸೂಕ್ತವಾದಂಥ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಬೇಕಾದಂಥ ಒಳ್ಳೊಳ್ಳೆ ಬೀಜನ ಆಯ್ಕೆ ಮಾಡಿಕೊಂಡು ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಆಸಿಡ್ ಟ್ರೀಟ್ಮೆಂಟು ಅಂತ ಮಾಡ್ತಾರೆ. ಅದು ಸಂಸ್ಕರಣೆ ಮಾಡಿ ಸಂಸ್ಕರಣೆಯಿಂದ ನಾವು ಅಂದರೆ ಲಘುವಾಗಿ ಸಸ್ಯಗಳನ್ನು ನಾವು ತೊಗೋಬೋದು. ಇಲ್ಲಾಂದರೆ ಅದು ನಮಗೆ ಆಸಿಡ್ ಟ್ರೀಟ್ಮೆಂಟ್ ಮಾಡಿ ಸಂಸ್ಕರಣೆ ಮಾಡದೆ ಹೋದರೆ ನಮಗೆ ಸಸ್ಯೋತ್ಪಾದನೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಆ ಸಸ್ಯೋತ್ಪಾದನೆ ಎಲ್ಲ ಮಾಡಿಕೊಂಡು ಅದನ್ನು ಜನವರಿಯಲ್ಲಿ ಇದಕ್ಕೆ ಬರುತ್ತೆ. ಪ್ಲ್ಯಾಂಟಿಂಗಿಗೆ ಅಂದರೆ ಪ್ಲ್ಯಾಂಟಿಂಗ್ ಅಂದರೆ ನರ್ಸರಿ ಕವರಿಗೆ ಹಾಕಲಿಕ್ಕೆ ಸೈಜಿಗೆ ಬರುತ್ತೆ. 3-6 ತಿಂಗಳು ಬೇಕಾಗತ್ತೆ. ಅದನ್ನು ಹಾಕ್ಕೊಂಡ್ವಿ. ಆಮೇಲೆ ನಾವು ಮೇದಲ್ಲಿ ನಾಟಿ ಮಾಡಿದ್ವಿ. ಈಗ ಮೊದಲನೇ ವರ್ಷದಲ್ಲಿ ಅಷ್ಟಾಗಿ ನಮಗೆ ಈಲ್ಡ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಮುಂದೆ ಪೂರ್ವಜರಲ್ಲಿ ಮಾಡ್ತಾಯಿದ್ರು ಏಲಕ್ಕಿನ. ನಮಗೆ ಕೊಯ್ಲು ಹೆಂಗೆ ಅದರದ್ದು ಬಾಕಿದು ಬಗ್ಗೆ ಗೊತ್ತಿತ್ತು, ನಮಗೆ ಈ ನರ್ಸರಿ ಬಗ್ಗೆ ಗೊತ್ತಿರಲಿಲ್ಲ. ಅದು ಒಂದು ಉತ್ಸಾಹದಲ್ಲಿ ನಾವು ಮಾಡಿದ್ವಿ. ಮಾಡ್ತಾ ಹೋದಾಗ ಇದು ಮೇದಲ್ಲಿ ನಾಟಿ ಬಂತು. ಮತ್ತು ಇನ್ನು ನಮ್ಮಲ್ಲಿ ಅಳವಿನಂಚಿನಲ್ಲಿ ಇದ್ದಾವಾಗ ನಮಗೆ ಏಲಕ್ಕಿ ಬೆಲೆ ಸಮೇತ ಗೊತ್ತಿರಲಿಲ್ಲ. ಈಗ ಅದನ್ನು ಮುಖ್ಯವಾಗಿ ಮಾಡಿಕೊಂಡು ಈಗ ಇಲ್ಲಿ ಏನು ಇಲ್ಲದೆ ಹೋದಾಗ ಒಂದು ಸ್ವಲ್ಪ ಬೆಳೆದ್ರೆ ನಮಗೂ ಅನುಕೂಲ ಆಗ್ಬೋದು, ರೈತರಿಗೂ ಅನುಕೂಲ ಆಗ್ಬೋದು, ಜನರಿಗೂ ಅನುಕೂಲ ಅಂತ ಹೇಳಿ ನಾನು ಒಬ್ಬನೇ ಬೆಳೆದ್ರೆ ಉಪಯೋಗ ಆಗಲ್ಲ ಅಂದರೆ ಮಾರ್ಕೆಟಲ್ಲಿ ಫೈಟ್ ಮಾಡಲಿಕ್ಕೆ ಅಂತ ಹೇಳಿ ನನ್ನ ಜೊತೆಗೆ ಎಲ್ಲರೂ ಬೆಳೀಲಿ ಅಂತ ಹೇಳಿ ಅದನ್ನು ಸಸ್ಯೋತ್ಪಾದನೆಯನ್ನು ಸ್ವಲ್ಪ ಜಾಸ್ತಿ ಮಾಡಿದೆ. ಅದು ಅನುಕೂಲ ಆಗಿದೆ. ಅದು ನಮ್ಮಲ್ಲಿಂದ ಹಾವೇರಿ ವಿಭಾಗ, ಶಿವಮೊಗ್ಗ ಅಂದರೆ ಸುಮಾರು 4-5 ಜಿಲ್ಲೆಗಳಿಗೆ ನಾವು ಒಳ್ಳೆ ಹೋಗಿದೆ. ಒಳ್ಳೊಳ್ಳೆ ಉತ್ಪಾದಕರು ತಗೊಳ್ತಾ ಹೋಗ್ತಾ ಇದ್ದಾರೆ. ಕ್ಯೂರಿಯಾಸಿಟಿ ಬಂತಾರೆ, ನೋಡ್ತಾರೆ, ಇದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಉತ್ಪಾದನೆ ನಾವು ಬೆಳೆದ ಸಸ್ಯೋತ್ಪಾದನೆಯೂ ಮಾಡಬೇಕು, ಬೆಳೆನೂ ಬೆಳೆದವಾಗ ಇನ್ನೊಬ್ಬರಿಗೆ ಅದರ ಮಾದರಿ ಆದವಾಗ ಅಂದರೆ ಇನ್ನೊಬ್ಬರು ಉತ್ಸಾಹದಿಂದ ಬರ್ತಾರೆ ಅಂತ ಹೇಳಿ ಮಾಡಿದ್ದು. ಅದೊಂದು 4 ಎಕರೆಯಲ್ಲಿ ನಾನು ಹಾಕಿದ್ದೀನಿ. 4 ಎಕರೆ ಸರಿ ಸುಮಾರು 1600 1700 ಗಿಡ ಇದೆ. ಒಂದೊಂದು ಗಿಡದಲ್ಲಿ ಈಗ ನನಗೆ ಸುಮಾರು ಈ ವರ್ಷದ ಇದರಲ್ಲಿ ಒಂದು 600 ಗ್ರಾಮ್ ಒಂದು ಗಿಡದಲ್ಲಿ ಸಿಗ್ಬೋದು ಅನ್ನೋಂಥ ಒಂದು ಎಸ್ಟಿಮೇಷನ್ ಆಗಿದೆ. 600 ಗ್ರಾಮ್ ಅಂದರೆ ಡ್ರೈ ಏಲಕ್ಕಿ. ಅದಕ್ಕೆ ಒಂದು ಕಿಲೋ ಏಲಕ್ಕಿ ಡ್ರೈ ಏಲಕ್ಕಿ ನಾವು ಪಡಿಬೇಕು ಅಂದರೆ 5-6 ಕೆಜಿ ಏಲಕ್ಕಿ, ಹಸಿ ಏಲಕ್ಕಿ ಬೇಕಾಗತ್ತೆ. ಅದನ್ನು ಈಗ ಪ್ರತಿಕೂಲ ವಾತಾವರಣದಲ್ಲಿ ಅದು ಕೆಲವು ಡ್ರೈಯರು ಮಾಡ್ಕೋಬೇಕಾಗತ್ತೆ. ನಮ್ಮಲ್ಲಿ ಅದು ನವರಾತ್ರಿ ಟೈಮಿಗೆ ದೊಡ್ಡ ಬೆಳೆ ಬರುತ್ತೆ. ಅವಾಗ ಡ್ರೈಯರ್ ವ್ಯವಸ್ಥೆನೂ ಇಟ್ಕೋಬೇಕಾಗತ್ತೆ. ಸನ್ಲೈಟಿಗೆ ಒಣಗಿಸಿದ್ರೆ ಒಳ್ಳೆ ಕಲರ್ ಬರುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ. ಡ್ರೈಯರಲ್ಲಿ ಹಾಕಿದಾಗ ಆ ಕಲರ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಇವೆಲ್ಲ ಮಾಡ್ಕೊಂಡಿದ್ದೀನಿ. ಒಂದು ಗಿಡಕ್ಕೆ 600 ಗ್ರಾಮ್ ಅಂತೆ ನಾನು ಎವರೇಜು ತೆಗೆದಿದ್ದೀನಿ ಅಂತ ಹೇಳ್ಬೋದು. ಈಗ ನಾಟಿ ಮಾಡಿ ಅದಕ್ಕೆ ಇಂಥ ಗುಂಡಿ ಇರಬೇಕು, ಹಿಂಗೆ ಅದಕ್ಕೆ ಗೊಬ್ಬರ ಹಾಕಬೇಕು, ಮಣ್ಣು ಹಾಕಬೇಕು, ಉಸುಕು ಹಾಕಬೇಕು, ಇಂಥದ್ದೆಲ್ಲನೂ ಇರುತ್ತಾ? ಹಾಂ ಹೌದು ಸರ್, ಇರುತ್ತೆ. ಅದಕ್ಕೆ ಗೊಚ್ಚು ಮಣ್ಣಿಗಿಂತ ಸ್ವಲ್ಪ ಮಿದು ಮಣ್ಣಲ್ಲಿ ಬೆಳೆಯುವಂಥ ಬೆಳೆ ಇದು. ಇದು ನಮ್ಮಲ್ಲಿ ಮಲೆನಾಡು ವಾತಾವರಣದಲ್ಲಿ ಕೊಟ್ಟೆ ಮಣ್ಣು ಅಂತಾರೆ. ಅಂಥದಕ್ಕೆ ನೀರು ತಂಪನ್ನು ಹಿಡಿದಿಟ್ಟುಕೊಳ್ಳುವಂಥ ಯಾವುದೇ ಮಣ್ಣಾದರೂ ಒಳ್ಳೆಯದು. ಗೊಚ್ಚು ಮಣ್ಣಲ್ಲಿ ನೀರು ಇಳಿದೋಗೋದ್ರಿಂದ ಅದು ಸ್ವಲ್ಪ ಪ್ರತಿಕೂಲ ವಾತಾವರಣ ಆಗೋದ್ರಿಂದ ಅಷ್ಟು ಚೆನ್ನಾಗಿ ಬೆಳೆ ಬರೋದಿಲ್ಲ. ತಂಪನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುವಂಥ ಯಾವುದೇ ಮಣ್ಣಾದರೂ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನಮ್ಮಲ್ಲಿ ಏನು ಮಾಡ್ತಾಯಿದ್ರು, ಕೆಲವಷ್ಟು ಜನ ಬೆಳೆಯೋ ಮೆಥಡ್ ಸರಿ ಇರಲಿಲ್ಲ. ಇದನ್ನು ನನಗೆ ಸ್ಪೈಸ್ ಬೋರ್ಡ್ ಅವರಿಂದ ನಾನು ಕೇಳಿಕೊಂಡು ಅದನ್ನು ಅಂದರೆ ಈಗ ವೈಜ್ಞಾನಿಕವಾಗಿ ಬೆಳೆ ಪ್ರಾರಂಭ ಮಾಡಿದವಾಗ ಅವ್ರು ಕೆಲವೊಂದು ಮಾರ್ಗದರ್ಶನದಲ್ಲಿ ಮಾಡಿದ್ದೀನಿ. ಅದರಿಂದನೂ ಕೆಲವೊಂದು ಅನುಕೂಲ ಆಗಿದೆ. ನಾಟಿ ಮಾಡಿದ್ದು ನನಗೆ ಗುಂಡಿ ಹೊಡೆದಿದ್ದು ಮಿನಿಮಮ್ ಅಂದರೆ 2 ಅಡಿ ಆಗಲ್ಲ, 2 ಅಡಿ ಉದ್ದ, ತಗ್ಗು 1 ಅಡಿ ಇವೆ ಆ ಇದರಲ್ಲಿ ಹಾಕಿದ್ದೀವಿ. ಅದಕ್ಕೆ ನಡುವಾಗ ಮಿನಿಮಮ್ ಅಷ್ಟು ಇರಲೇಬೇಕು, ಇಲ್ಲಾಂದರೆ ಗಿಡಗಳು ಆ ಹೇರಳವಾಗಿ ಬೆಳೆ ಬರೋದಿಲ್ಲ. ಗಿಡ ಬೆಳಿಬೋದು ಹೊರತು ಬೆಳೆ ಬರೋದು ಕಷ್ಟ ಆಗುತ್ತೆ. ಅದರಿಂದ 2 ಅಡಿ ಉದ್ದ, 2 ಅಡಿ ತಗ್ಗ, 1 ಅಡಿ ತಗ್ಗ ಹೊಡೆದು ಬಿಟ್ರೆ ಸುಮಾರು ಸಾಕಾಗುತ್ತೆ. ಅದಕ್ಕೆ ಕೆಳಗಡೆ ನಮ್ಮಲ್ಲಿ ವಾತಾವರಣದಲ್ಲಿ ಮಣ್ಣು ಹುಳಿ ಆಗೋದು ಜಾಸ್ತಿ, ಹಾಗಾಗಿ ಸ್ವಲ್ಪ ಸುಣ್ಣವನ್ನು ಡೊಲೊಮೈಟ್ ಸುಣ್ಣನ ಸ್ವಲ್ಪ ಉಪಯೋಗ ಜಾಸ್ತಿ ಮಾಡ್ತೀವಿ ನಮ್ಮಲ್ಲಿ. ಅದರಿಂದನೂ ಅನುಕೂಲ. ಆದರೆ ನೀರು ಬಸ್ತು ಹೋಗುವಂಥ ವಾತಾವರಣದಲ್ಲಿ ಇದು ಪಸಿಬೇಕು ಇದರಲ್ಲಿ. ಹಾಗಾಗಿ ಬುಡದಲ್ಲಿ ನೀರು ನಿಂತರೆ ಅಂತ ಏನಾದರೂ ಹುಳಿ ಬರಬಾರ್ದು ಅನ್ನೋದ್ರಿಗೆ ಕ್ಷಾರತೆ ಬರಬಾರ್ದು ಅಂತ ನಾವು ಡೊಲೊಮೈಟ್ ಸುಣ್ಣನ ಹಾಕಿದ್ದೀವಿ. ಆಮೇಲೆ ಆರ್ಗ್ಯಾನಿಕ್ ಮ್ಯಾನುವಲ್ಸ್ ಅಂತ ಸುಮಾರು ಹಾಕಿ ಆಮೇಲೆ ರಾಕ್ ಫಾಸ್ಫೇಟು ಹಾಕಿ ನಟ್ಟಿದ್ದೀವಿ. ಹುಳುಗಳ ಬಾಧೆಗಳಿಗೆ ಏನಾದ್ರು ಇದ್ದರೆ ಸ್ವಲ್ಪ ನೋಡ್ತೀವಿ ಏನಿದೆ ಅಂತ, ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ತಾ ಇರಬೇಕು ಮೊದಲನೇ ವಾತಾವರಣದಲ್ಲಿ. ಅದು ಅಂದರೆ ಗಿಡಗಳನ್ನು ಅಲ್ಲಾಡದೆ ಹೋದಂಗೆ ನೀಟಾಗಿ ಸ್ವಲ್ಪ ಕೈಯಲ್ಲೇ ಮಾಡಬೇಕು, ಅಂದರೆ ಆದಷ್ಟು ಮಣ್ಣನ್ನು ಬಿಗಿಲಿಕ್ಕೆ ಕೊಡಬಾರ್ದು. ಹಾಂ, ಅದೊಂದು ವಾತಾವರಣ ಆಗಿದೆ, ಹಾಗಾಗಿ ಅದು ಅಡ್ಡಿಲ್ಲ. ಆಮೇಲೆ ಅದು ಅದಕ್ಕೆ ಫೀಡಿಂಗ್ ಏನು ಅಂತ ಹೇಳಿ ಅಂದರೆ ಅದಕ್ಕೆ ಮಳೆಗಾಲದಲ್ಲಿ ಮಣ್ಣು ಸೀರಬಾರ್ದು, ಅದಕ್ಕೆ ಮುಚ್ಚಿಗೆ ಮಾಡಬೇಕು. ಮುಚ್ಚಿಗೆ ಮಾಡೋದ್ರಿಂದ ಮೇನು ಅದು ಮುಖ್ಯವಾಗಿ. ಮುಚ್ಚಿಗೆ ಮಾಡೋದು ಹೇಗೆ? ಮುಚ್ಚಿಗೆ ಅಂದರೆ ಈಗ ಡಿಕಂಪೋಸ್ ಆಗುವಂಥ ಎಲೆಗಳು, ಎಲೆ ದರಕು, ಒಣ ಹುಲ್ಲು ಈ ರೀತಿ ಇರೋದು ಭಾಳ ಒಳ್ಳೆಯದು. ಈಗ ಬೇರೆ ಯಾವುದೇ ವೈಜ್ಞಾನಿಕವಾಗಿ ಪ್ಲಾಸ್ಟಿಕ್ ಗೀಸ್ಟಿಂಗ್ ಮಾಡೋದ್ರಿಂದ ಅನುಕೂಲ ಆಗಲ್ಲ ಅದು. ಯಾಕೆ ಅಂದರೆ ಅದಕ್ಕೆ ಮಣ್ಣು ಸೀರಬಾರ್ದು, ತಂಪು ನೀರು ಒಳಗೆ ಇಳಿಬೇಕಷ್ಟೇ ಅದಕ್ಕಾಗಿರೋದಕ್ಕಾಗಿ. ಆಮೇಲೆ ಅದರಿಂದ ಅಂದರೆ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಂಗೂ ಆಗಿರುತ್ತೆ, ಅದಕ್ಕೆ ಮೇಲುಗಡೆ ನಾವು ಸಗಣಿ ನೀರನ್ನು ಹಾಕ್ತಾ ಇರ್ತೀವಿ. ಅದೊಂದು ಆರ್ಗ್ಯಾನಿಕಲ್ಲೇ ಬೆಳೆಯೋದ್ರಿಂದ ಆದಷ್ಟು ನಮಗೆ ಕೀಟಬಾಧೆಗಳೆಲ್ಲ ಕಡಿಮೆ ಆಗಿದೆ, ನಮಗೇನು ಅಷ್ಟಾಗಿ ಆಗಿಲ್ಲ. ನಾವು ಒಂದು ಇಷ್ಟು ಬೆಳೆಯಲ್ಲಿ ಆರ್ಗ್ಯಾನಿಕಲ್ಲೇ ಬೆಳೆದಿರೋದಕ್ಕೆ ನಾವು ಒಂದು ಸರ್ತಿ ಮಾತ್ರ ಕೀಟಬಾಧೆಗೆ ಕೀಟನಾಶಕ ಹೊಡೆದಿದ್ದು ಬಿಟ್ಟರೆ ನಮಗೆ ಮತ್ತೆ ಬೇರೆ ಯಾವುದೂ ಇಲ್ಲ. ಆದರೆ ಅದು ಒಂದು 3 ತಿಂಗಳ ರೇಂಜಲ್ಲಿ ಇದ್ದಾವಾಗ ಅದಕ್ಕೆ ಸ್ವಲ್ಪ ಒಂದು ಯಾವುದೋ ಒಂದು ಕೀಟದ ಬಾಧೆ ಬಂದಿತ್ತು, ಆವಾಗ ಒಂದು ಸ್ಪ್ರೇ ಮಾಡಿದ್ದು ಬಿಟ್ಟರೆ ನಮಗೆ ಆರ್ಗ್ಯಾನಿಕಲ್ಲೇ ಇದ್ದಾವಾಗ ಯಾವುದೇ ಕೀಟಬಾಧೆ ಬಂದಿಲ್ಲ. ಮತ್ತು ಎರಡನೇದು, ನಂದು ಹನಿ ನೀರಾವರಿ ಪದ್ಧತಿ ಆಗಿರೋದ್ರಿಂದ ನಂದು ಇನ್ಲೈನ್ ಟ್ರಿಪ್ ಅಂತ ನೆಟಫಿಮ್ ಅವ್ರದ್ದು ಇನ್ಲೈನ್ ಟ್ರಿಪ್ ಆಗಿರೋದ್ರಿಂದ ನಾವು ತುಂತುರು ನೀರಾವರಿ ಯಾವುದು ಮಾಡಲೇ ಇಲ್ಲ, ನಮಗೆ ನೀರಿನ ಸೇವಿಂಗ್ಸು ಭಾಳ ಆಗಿದೆ. ಹಾಗಾಗಿ ಅದು ಸಮಗ್ರವಾಗಿ ನೀರು ಉಪಯೋಗ ಆಗಿದೆ. ಅದರಲ್ಲೇ ನಾವು ಡೈಜೆಸ್ಟ್ ನೀರನ್ನು ಕೊಡ್ತಿದ್ವಿ, ರಸಾವರಿಯನ್ನು ನಾವು ಕೊಡೋದ್ರಿಂದ ನಾವು ಅಷ್ಟು ನಾವು ಮೊದಲು ನಡುವಾಗ ಹಾಕಿದ ಕಳಿತ ಗೊಬ್ಬರ ಬಿಟ್ಟರೆ ಆಮೇಲೆ ನಾವು ಯಾವುದು ಹಾಕೋಕ್ಕಾಗಲಿಲ್ಲ. ಅದ್ರ ಚೆನ್ನಾಗಿ ಬಂದಿದೆ ಏನಂದ್ರೆ ನಮ್ಮ ರಸಾವರಿಯಲ್ಲೇ ನಮಗೆ ಅಡಿಕೆ ಕೊಡುವಂಥ ಗೊಬ್ಬರದಲ್ಲೇ ಈ ನಮಗೆ ಏಲಕ್ಕಿ ಉಪಬೆಳೆಯಾಗಿ ಸಿಕ್ಕಿದೆ. ಅಂದರೆ ನಾವು ಅದನ್ನೇ ಸ್ವಲ್ಪ ಅಂದರೆ ಕೊಡುವ ಪ್ರಮಾಣನ ಜಾಸ್ತಿ ಮಾಡಬೇಕಷ್ಟೇ. ಅಂದರೆ ಈಗ ಅಡಿಕೆ ಒಂದೇ ಕಾನ್ಸಂಟ್ರೇಟ್ ಮಾಡಿಕೊಡೋಕ್ಕಿಂತ ಎರಡು ಬೆಳೆ ತೆಗಿತೀವಿ ಅಂದಾಗ ಎರಡು ಗೊಬ್ಬರನ ನಾವು ಕೊಡಬೇಕು ಅಂತ ಹೇಳಬಲ್ಲ. ಅವಾಗ ರೋಗ ಅದಕ್ಕೆಲ್ಲ ಎಲೆ ಮೇಲೆ ಅಥವಾ ಇದ್ರ ಮೇಲೆ ಬರ್ತಿರ್ತಾವ ಹೇಗೆ? ಅಲ್ಲ, ಅದು ರೋಗ ಅಂತ ಹೇಳಿ ನನಗಿನ್ನೂ ಯಾವುದು ಕಂಡಿಲ್ಲ ಅಷ್ಟಾಗಿ. ಅಂದರೆ ನಾವು ಆರ್ಗ್ಯಾನಿಕಲ್ಲೇ ಇದ್ದಾವಾಗ ಕೀಟಬಾಧೆ ರೋಗ ಬಾಧೆ ಸ್ವಲ್ಪ ಕಡಿಮೆ ಅಂತ ಹೇಳಿದೆ. ಆ ಥರ ಯಾವುದು ನನಗೆ ಗೊತ್ತಾಗಿಲ್ಲ. ಆದರೆ ಒಂದು ನಮಗೆ ನರ್ಸರಿಯಲ್ಲಿ ಸ್ವಲ್ಪ ಕಂಡಾಗ ಕಂಡಿತ್ತು. ಅವಾಗ ಸ್ಪ್ರಿಂಟ್ ಅಂತ ಹೇಳಿ ಇವರು ಸ್ಪೈಸ್ ಬೋರ್ಡ್ ಅವರು ಒಂದು ಮೆನ್ಷನ್ ಅವರು ಅವ್ರ ಹತ್ರ ಸಂಪರ್ಕದಲ್ಲಿ ಯಾವಾಗಲೂ ಇದ್ದಾವಾಗ ಅವ್ರು ರೆಕಮೆಂಡಂಗೆ ಒಂದೆರಡು ಹಾಕಿದ್ದೆ. ಆಮೇಲೆ ಇದಕ್ಕೆ ಕೊಳೆ ರೋಗ ಬರುತ್ತೆ ನಮ್ಮಲ್ಲಿ ವಾತಾವರಣದಲ್ಲಿ ಅತಿಯಾದ ಮಳೆ ಆಗುತ್ತೆ. ನಮ್ಮಲ್ಲಿ 250-300 inches ಮಳೆ ಆಗೋದ್ರಿಂದ ನಮ್ಮಲ್ಲಿ ಕೊಳೆ ರೋಗ ಜಾಸ್ತಿ. ಆವಾಗ ಏನಾಗುತ್ತೆ ನಮಗೆ 1% ಬೋರ್ಡೋ ದ್ರಾವಣವನ್ನು ನಾವು ಸತತವಾಗಿ 3 ಬಾರಿ ಹೊಡಿತೀವಿ. ಅಂದರೆ ಗಿಡನೂ ಕೊಳೆ ಬರುತ್ತೆ, ಈ ಕಾಯಿಗಳು ಅವು ಕಾಯಿ ಮಳೆಗಾಲದಲ್ಲಿ ಹೂ ಬಿಡೋ ಟೈಮ್ ಇರುತ್ತೆ, ಆ ಹೂಗಳೆಲ್ಲ ಕೊಳತೋಗುತ್ತೆ, ಅದನ್ನು ಕಾಯಿಯೂ ಕೊಳತೋಗುತ್ತೆ. ಆವಾಗ 3 ಬಾರಿ ಬೋರ್ಡೋ ದ್ರಾವಣವನ್ನು ನಾವು ಎನಿ ಟೈಪ್ ತೊಗೊಳ್ಳೇಬೇಕಾಗತ್ತೆ ನಮ್ಮಲ್ಲಿ ಅತಿಯಾದ ಮಳೆಯಿಂದ. ಆಮೇಲೆ ಅದರಲ್ಲಿ ಮೂಲಗುಟ್ಟು ಏನು ಅಂದರೆ ನೀರನ್ನು ಬಸ್ತು ಹೋಗುವಂಗೆ ಕಾಲುವೆಗಳನ್ನು ಮೇಂಟೈನ್ ಮಾಡಬೇಕು, ಬುಡದಲ್ಲಿ ನೀರು ನಿಲ್ಲಬಾರ್ದು, ಮುಚ್ಚಿಗೆನ ಚೆನ್ನಾಗಿ ಮಾಡಬೇಕು ಇದಿಷ್ಟು. ಹಾಗೆ ನಾ ಏನಾದ್ರು ಕೊಟ್ಟರೆ ಸಗಣಿ ನೀರನ್ನು 1-2 ಬಾರಿ ಕೊಟ್ಟಿದ್ವಿ. ಅಂದರೆ ಮೊದಲನೇ ನಟ್ಟಲ್ಲಿ ನಟ್ಟಾವಾಗ ಮೊದಲಿಗೆ ಕೊಟ್ಟಿದ್ವಿ. ಆಮೇಲೆ ರಸಾವರಿಯಲ್ಲೇ ನಾವು ಈಗ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಹೆಚ್ಚು ಇಳುವರಿ ಪಡಿಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಮತ್ತೆ ಎಲ್ಲ ರೈತರು ಹೀಗೆ ಮಾಡ್ತಾರೋ ಅಥವಾ ಅಲ್ಲಿ ಎಲ್ಲಿಯಾದರೂ ತಪ್ಪು ಮಾಡ್ತಿರ್ತಾರೆ ಹಂಗಾಗಿ ಹೆಚ್ಚು ಇಳುವರಿ ಬರೋಲ್ಲ ಹಂಗೇನ್ರಿ? ಅದ್ರ ಬಗ್ಗೆ ಹೇಳಬೇಕು ಅಂದರೆ ಕೆಲವೊಬ್ಬರು ಕೆಲವೊಂದು ರೈತರ ವಿಧಾನನೂ ತಪ್ಪಿರುತ್ತೆ. ಏನು ಮಾಡ್ತಾರೆ ಅಂದರೆ ಅದು ಹೂ ಬರುವ ಮುಖದಲ್ಲಿ ನಮ್ಮಲ್ಲಿ ಏನು ಮಾಡ್ತಾರೆ ಅದು ಬರುವಂಥದ್ದು ಫೆಬ್ರವರಿಯಲ್ಲಿ ಸೆಕೆಯಲ್ಲಿ ಅದು ಮುಖಗಳಾಗ್ತದೆ. ಅಂದರೆ ಅದರದ್ದು ಅದಕ್ಕೆ ಮಣ್ಣು ಕೊಟ್ಬಿಟ್ರೆ ಸಸ್ಯೋತ್ಪಾದನೆ ಇದು ಬೀಜ ಬರುವಂಥ ಕಸ್ತ್ರಗಳು ಅಂತೀವಿ ಅದರ ರೂಪಾಂತರ ಆಗುತ್ತೆ. ಅದಕ್ಕೆ ಮಣ್ಣು ಕೊಟ್ಟಾವಾಗ ಆ ಬೀಜ ಬಿಡುವಂಥ ಕಸ್ತ್ರಗಳು ಬರೋದ್ರ ಬದಲು ಅದರದ್ದೇ ಆದಂಥ ಹಿಳ್ಳುಗಳಾಗ್ಬಿಡ್ತವೆ. ಅದು ನಮ್ಮ ರೈತರು ಕೆಲವಷ್ಟು ಜನ ಮಾಡ್ತಾರೆ. ನಾವು ಇಲ್ಲ ಸರ್ ನಾವು ಭಾಳ ದೊಡ್ಡ ಬೆಳೆದಿದೆ ಆದರೆ ನಮ್ಮದರಲ್ಲಿ ಕಸ್ತ್ರಗಳು ಬಂದಿಲ್ಲ, ಏಲಕ್ಕಿ ಕಾಯಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೇನು ಕೊಡುವ ಟೈಮಲ್ಲಿ ಗೊಬ್ಬರ ಮಣ್ಣುಗಳನ್ನು ಯಾವ ಟೈಮಿಗೆ ಕೊಡಬೇಕು ಆ ಟೈಮಿಗೆ ಸ್ವಲ್ಪ ಅದಕ್ಕೆ ವಾತಾವರಣಕ್ಕೆ ಅದಕ್ಕೆ ಅದರದ್ದು ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದನ್ನು ಅದನ್ನು ನಾವು ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ನಾವು ಮಣ್ಣು ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಅಂದರೆ ಗಿಡ ಬೆಳೆಯುವ ಹಂತ ನೋಡಬೇಕು ಅಥವಾ ಈ ತಿಂಗಳು ಕೊಡಬೇಕು ಈ ತಿಂಗಳು ಕೊಡಬಾರ್ದು ಅದನ್ನು ನೋಡಬೇಕು? ಅಲ್ಲ, ಅದು ಏನಾಗುತ್ತೆ ಅಂದರೆ ಸೆಕೆಯಲ್ಲಿ ಕಸ್ತ್ರಗಳು ಬಿಡೋದು ಯಾವಾಗ ಅಂದರೆ ಮುಖಗಳು ಆಗೋದು ಸೆಕೆ ವಾತಾವರಣದಲ್ಲಿ ಆಗುತ್ತೆ. ಸೆಕೆ ವಾತಾವರಣ ಅಂದರೆ ನಮ್ಮಲ್ಲಿ ಶಿವರಾತ್ರಿ ಎಡಬಲದಲ್ಲಿ ಎಡ ನಂತರದಲ್ಲಿ ಆಗುತ್ತೆ. ಆ ಟೈಮಿಗೆ ನೀರನ್ನು ಮ್ಯಾನೇಜ್ ಮಾಡಬೇಕು, ಮಣ್ಣು ಕೊಡಬಾರ್ದು. ಅವಾಗ ಮಣ್ಣು ಕೊಡೋದು ಏನಿದ್ರು ಕಾಯಿಗಳು ಕೊಯ್ಲು ಆದ ತಕ್ಷಣವೇ ಎಲ್ಲದನ್ನು ಕ್ಲೀನ್ ಮಾಡಿ ಗೊಬ್ಬರ ಮಣ್ಣುಗಳನ್ನು ಕೊಟ್ಟು ಮುಗಿಸ್ಬಿಡ್ಬೇಕು. ಅದು ಆಮೇಲೆ ಶಿವರಾತ್ರಿ ನಂತರ ಹೆಚ್ಚು ಕಡಿಮೆ ದೊಡ್ಡ ಬೇಸಿಗೆಗಾಲದಲ್ಲಿ ನೀರೊಂದೇ ಕೊಡಬೇಕೇ ಹೊರತು ನೀವು ಬೇರೆ ಯಾವುದನ್ನು ಕೊಟ್ಟು ಕೊಡಬಾರ್ದು ಅನ್ನೋದು ನಮ್ಮದೊಂದು ಧೋರಣೆಯಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ಇಲ್ಲಿ ಕಟಾವು ಸಂದರ್ಭದೊಳಗೆ ಏನಾದರೂ ಕಾಳಜಿ ವಹಿಸ್ಬೇಕಾ? ಹೌದು, ಕಾಳಜಿ ಮುಖ್ಯವಾಗಿ ಕಾಳಜಿ ವಹಿಸ್ಬೇಕು. ಯಾಕೆಂದರೆ ಕೈ ಬಂದ ತುತ್ತನ್ನು ನಾವು ಇಟ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ಕೋಬೇಕು, ಅದನ್ನು ಚೆಲ್ಕೋಬಾರ್ದು. ಅವಾಗ ಕೊಳೆ ರೋಗ ಬರುತ್ತೆ. ಕೆಳಗಡೆ ಮಲ್ಚಿಂಗ್ ಅಂದ್ವಲ್ಲ, ಅದೇ ಒಣ ಹುಲ್ಲಿನ ಮುಚ್ಚಿಗೆನ ನಾವು ಮಾಡಿಕೊಂಡ್ರೆ ಕಾಯಿಗಳು ಸದೃಢವಾಗಿ ಚೆನ್ನಾಗಿ ಬರ್ತದೆ. ಆಮೇಲೆ ಅದರಿಂದ ನಮಗೆ ಟ್ರೈಕೋಡರ್ಮ ಇದೆಲ್ಲ ಸಿಗೋದ್ರಿಂದ ಸ್ವಲ್ಪ ಅನುಕೂಲವೂ ಆಗುತ್ತೆ. ಅದರಿಂದ ನೀರು ಇಮಿಡಿಯೇಟಾಗಿ ಇಳಿದೋಗೋದ್ರಿಂದ ಯಾವುದೇ ಕಾಯಿಗಳು ಕೊಳತೋಗಲ್ಲ. ಮಣ್ಣಿಗೆ ತಾಗಿದರೆ ಕಾಯಿ ಹೂವುಗಳೆಲ್ಲ ಕೊಳತೋಗುತ್ತೆ. ಹಾಗಾಗಿ ನಾವು ಆದಷ್ಟು ಬೋರ್ಡೋ ಸ್ಪ್ರೇ ಮಾಡಿಕೊಂಡು ಅದನ್ನು ಏನಾಗುತ್ತೆ ಅದು ಕಾಯಿ ಬಿಡುವಂಥ ಒಂದು ಹಾವಿನ ರೂಪದಲ್ಲಿ ಹರಿದೋಗ್ತಾ ಇದ್ದಂಗೆ ಹಾವಿನ ರೂಪದಲ್ಲಿ ಇರುತ್ತೆ. ಅಂದರೆ ಮೊದಲನೇ ಹಂತದಲ್ಲಿ ಅದನ್ನು ಮಣ್ಣು ಒಳಗೆ ಹೋಗದೆ ಹೋದಂಗೆ ಅದು ಹುಲ್ಲಿನ ಮೇಲುಗಡೆ ಬರುವಂಗೆ ಅದನ್ನು ಎತ್ತಿ ಎತ್ತಿ ಇಡ್ತಾ ಹೋಗಬೇಕು. ಎತ್ತಿಟ್ಟು ಆಮೇಲೆ ಅದಕ್ಕೆ ನಮಗೆ ಮಾರ್ಚು ಏಪ್ರಿಲ್ ಮೇ ಜೂನಲ್ಲಿ ಹೊರಡುವಂಥದ್ದು ಹೊರಟ್ರೆ ನಮಗೆ ಅಕ್ಟೋಬರಿಂದ ಹೂ ಬಿಟ್ಟು ಕೊಯ್ಲಿಗೆ ಸಿಗೋದು ನಮಗೆ ಅಕ್ಟೋಬರಿಂದ ಸಿಗುತ್ತೆ. ಸೆಪ್ಟೆಂಬರಿಂದ ಪ್ರಾರಂಭ ಆಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಒಳ್ಳೆ ದೊಡ್ಡ ಕೊಯ್ಲು ಸ್ಟಾರ್ಟ್ ಆಗುತ್ತೆ. ಆ ಟೈಮ್ ಅದೇ ಬೋರ್ಡ್ ಅವಾಗ ಎನಿ ಟೈಮ್ ನೋಡ್ಕೊಳ್ತಾ ಇರಬೇಕು. ಕೊಳೆ ರೋಗದ್ದು ನಮ್ಮಲ್ಲಿ ಫಂಗಸ್ಸು ಕೊಳೆ ರೋಗ ಯಾವುದು ಅಟ್ಯಾಕ್ ಆಗಿದೆಯಾ ಏನು ಬಂದಿದೆಯಾ ಅಂತ ಹೇಳಿ ನೋಡ್ಕೊಳ್ತಾ ಇರಬೇಕು. ಅದನ್ನು ನಾವು ನೋಡಿಕೊಂಡು ಯಾವತ್ತು ಮಾಡ್ತಾ ಇರಬೇಕು. ಅವು ಕಾಯಿಗಳು ಒಮ್ಮೆ ಮಾಗ್ತವೋ ಅಥವಾ ಒಂದು ಮುಂಚೆ ಒಂದು ಆಮೇಲೆ ಹಿಂಗೆ ಮಾಕೋದು ಹೇಗೆ? ಇಲ್ಲ, ಅದು ಕಾಯಿಗಳು ಕಟಿಂಗ್ ಆಗ ನಮ್ಮಲ್ಲಿ ವಾತಾವರಣದಲ್ಲಿ ಗೋಲ್ಡ್ ಕಲರ್ ಮಾಡ್ತೀವಿ. ಏಲಕ್ಕಿ ನಮ್ಗೆ ಸಕಲೇಶ್ಪುರ ಕೇರಳ ಇಲ್ಲೆಲ್ಲ ಗ್ರೀನ್ ಏಲಕ್ಕಿ ಮಾಡ್ತಾರೆ, ಹಸಿರು ಏಲಕ್ಕಿ ಅಂತೀವಿ. ಆ ಹಸಿರು ಏಲಕ್ಕಿಗಿಂತ ಇದು ಗೋಲ್ಡ್ ಮಾಡೋದು ನಮ್ಮ ಮಲೆನಾಡು ವಿಭಾಗದಲ್ಲಿ ಇತ್ತ ಕಡೆ ಮಾತ್ರ ಮಾಡೋದು, ಅದಕ್ಕೆ ಬೆಲೆ ಜಾಸ್ತಿ. ಅದನ್ನು ಮಾಡಬೇಕು, ಹಣ್ಣು ಆದಾದಾಗೆ ಕೊಯ್ಬೇಕು. ಆ ಹೂ ಬಿಟ್ಟು 2.5 ತಿಂಗಳಿಗೆ ಅದು ಕೊಯ್ಲಿಗೆ ಬರುತ್ತೆ. ಅದಕ್ಕೆ ಆ ಹೂ ಯಾವ ರೀತಿ ಬಿಡ್ತಾ ಇರುತ್ತೋ ನಮ್ಗೆ ಆ ಟೈಪಲ್ಲಿ ಕೊಯ್ಲು ಸಿಗ್ತಾ ಇರುತ್ತೆ. ನಮ್ಮ ಪುರುಸತ್ತು ನಮಗೆ ವಾರಕ್ಕೆ ಒಂದು ಬಾರಿ ಅಥವಾ ವಾರಕ್ಕೆ 2 ಬಾರಿ ಅದನ್ನು ಕೊಯ್ಲು ಮಾಡಲೇಬೇಕಾಗುತ್ತೆ. ವಾರಕ್ಕೆ 2 ಬಾರಿ ಕೊಯ್ಲು ಮಾಡಬೇಕು. ಅಂದರೆ ಹಣ್ಣಾಗಿದ್ದು ಕೊಯ್ಲು ಹಣ್ಣಾಗ್ತಾ ಬಂದಾಗ ಮಾಗ ಅಂದರೆ ಅದು ಮಾಗಿದ್ದು ಹಣ್ಣು ಮಾಗ್ಲಿಕ್ಕೆ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿದ ತಕ್ಷಣ. ಸ್ವಲ್ಪ ಡಾರ್ಕ್ ಗ್ರೀನಿಂದ ಲೈಟ್ ಗ್ರೀನಿಗೆ ಟರ್ನ್ ಆಗಿರುತ್ತೆ. ಅದನ್ನು ಕೊಯ್ಲು ಮಾಡ್ತಾ ಹೋಗಬೇಕಾಗುತ್ತೆ. ಕೊಯ್ಲು ಮಾಡಿದ ತಕ್ಷಣ ಏನು ಮಾಡೋದು? ಮಾಡಿದ ಒಂದು ದಿವಸನ ಅದನ್ನು ತಂಪು ವಾತಾವರಣದಲ್ಲಿ ಹರಡಿಡಬೇಕು. ನೀರನ್ನು ಬಸ್ತು ಅದು ಸ್ವಲ್ಪ ಒಂದು ದಿವಸ ಬಿಟ್ಟರೆ ಇನ್ನೂ ಕಲರ್ ಬರುತ್ತೆ, ಗೋಲ್ಡ್ ಕಲರಿಗೆ ಈಸಿ ಆಗುತ್ತೆ, ಹಸಿರು ಆಗುವುದಿಲ್ಲ ಅಂತೇಳಿ. ಆಮೇಲೆ ಮಾರನೇ ದಿವಸ ಸೂರ್ಯನ ಬೆಳಕಿಗೆ ಒಣಗಿಸ್ಬಿಟ್ರಾಯಿತು. ಕನಿಷ್ಠ ಪಕ್ಷ ನಮ್ಮಲ್ಲಿ ವಾತಾವರಣದಲ್ಲಿ 6 ಬಿಸಿಲು 7 ಬಿಸಿಲು ಅಂದರೆ ಟೆಂಪ್ರೇಚರ್ ಮೇಲೆ ಹೋಗುತ್ತೆ. ಒಳ್ಳೆ ಟೆಂಪ್ರೇಚರ್ ನಮ್ಮಲ್ಲಿ 20-32 ಡಿಗ್ರಿ ಇದ್ದರೆ ನಮ್ಗೆ 6-7 ದಿವಸಕ್ಕೆ ಬರಲಿ ಡ್ರೈ ಆಗಿಬಿಡುತ್ತೆ. ಅದರಲ್ಲಿ ಗ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅಂದರೆ ಫಸ್ಟ್ ಗ್ರೇಡು, ಸೆಕೆಂಡ್ ಗ್ರೇಡು, ಥರ್ಡ್ ಗ್ರೇಡು ಅಂತ ಹೇಳಿ ಗ್ರೇಡ್ಗಳು ಸ್ಟಾರ್ಟ್ ಆಗುತ್ತೆ. ಮೊದಲನೇ ಗ್ರೇಡಲ್ಲಿ 8 mm 8 mm ಹಿಂಗೆ ಬರುತ್ತೆ. ಅದನ್ನು ನಾವು ಆರಿಸಿ ಗ್ರೇಡಿಂಗ್ ಮಾಡಿ ಅದನ್ನು ನಾವು ಮಾರುಕಟ್ಟೆಗೆ ಬಿಡ್ತೀವಿ. ಕೈಯಿಂದ ಆರಿಸೋದು? ಹಾಂ, ಈಗ ನಮ್ಮಲ್ಲಿ ಅತಿಯಾಗಿಲ್ಲದೆ ಇರೋದ್ರೆ ಕೈಯಿಂದ ಮಾಡ್ತೀವಿ. ಕೇರಳ ಕಡೆ ಎಲ್ಲ ಮಷಿನರಿ ಮಾಡಿದಾರಂತೆ. ಆದರೂ ಒಡಕಗಳನ್ನು ಸ್ವಲ್ಪ ಕೈಯಿಂದನೇ ಆರಿಸ್ಬೇಕಾಗತ್ತೆ ಅಲ್ಲಿ ಮಷಿನ್ನಲ್ಲಾದರೂ. ಸರ್ ಹಾಂ, ಕೈ ಕೆಲಸ ಜಾಸ್ತಿ ಇದಕ್ಕೆ. ಇದಕ್ಕೆ ಏಲಕ್ಕಿ ಅಂದರೆ ಕೈ ಕೆಲಸನೇ ಸರ್. ಮೊದಲಿನಿಂದಲ್ಲ ಕೊನೆಯವರೆಗೂ ಅದನ್ನು ಶುಚಿತ್ವವಾಗಿಡುವುದೇ ನಮ್ಮ ಮೂಲ ಧ್ಯೇಯ. ಇಲ್ಲಿ ಶುಚಿತ್ವ ಇಂಪಾರ್ಟೆಂಟು. ಮಣ್ಣಿಂದ ಹಿಡಿದು ಏಲಕ್ಕಿ ನರ್ಸರಿಯಿಂದ ಹಿಡಿದು ಇದ್ರ ತನಕನು ಶುಚಿತ್ವ ಇಂಪಾರ್ಟೆಂಟು. ಕ್ಲೀನ್ ಇಡಬೇಕು, ಗಿಡಗಳನ್ನು ಕ್ಲೀನ್ ಇಡಬೇಕು, ಬುಡನ ಒಂದು ಕಳೆ ಏನೋ ಆಗದೆ ಇದ್ದಂಗೆ ಕ್ಲೀನ್ ಇಡಬೇಕು. ಕೊಯ್ಲು ಆದಮೇಲೂ ಅದನ್ನು ಕ್ಲೀನಾಗಿ ವಾಗತ್ಯ ಮಾಡಿ ಚೆಂದ ಮಾಡಿ ಇಡಬೇಕು. ಅಕಸ್ಮಾತಾಗಿ ನಾವು ಲಾಂಗ್ ಟೈಮಲ್ಲಿ ಪ್ರೊಸೆಸ್ ಅಂದರೆ ನಾವು ಸ್ಟೋರ್ ಮಾಡ್ತೀವಿ ಅಂದರೆ ಏರ್ ವೆಂಟ್ ಮಾಡಿ ಇಡಬೇಕು. ಗಾಳಿ ತೆಗೆದುಬಿಟ್ಟು ಪ್ಯಾಕಿಂಗ್ ಮಾಡಿ ಇಡೋದ್ರಿಂದ ಸ್ವಲ್ಪ ಇದ್ದಿದ್ರಲ್ಲಿ ಅಡ್ಡಿಲ್ಲ. ಇದು ಗಾಳಿಯಲ್ಲೇ ಲಾಂಗ್ ಟೈಮ್ ಸ್ಟೋರ್ ಮಾಡಲಿಕ್ಕೆ ಬರೋದಿಲ್ಲ ನಮ್ಮ ವಾತಾವರಣದಲ್ಲಿ. ಹೌದು, ತೇವಾಂಶ ಇರುತ್ತೆ, ಕೆಟ್ಟೋಗುತ್ತೆ. ತೇವಾಂಶದಿಂದ ಅದು ಫಂಗಸ್ ಬರುತ್ತೆ, ಕೆಟ್ಟೋಗುತ್ತೆ ಎಲ್ಲ. ಈಗ ಕಟಾವು ಮಾಡಿ ಬಂದ ತಕ್ಷಣ ನಾವು ಮನೆಯಲ್ಲಿ ಹಂಗೆ ಹರಕ್ಕೆ ಹಾಕ್ತೀವಿ, ನೀರು ಬಸ್ತು ಹೋಗಬೇಕು ಅಂದರೆ ನೀರು ಬಿಡುತ್ತಾ? ಅದು ಈ ವಾತಾವರಣದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಇರುತ್ತೆ. ಮಳೆ ಇದ್ದಾವಾಗ ಸ್ವಲ್ಪ ಇರುತ್ತೆ. ಅದು ನೀ ಮಳೆಗಾಲದಲ್ಲಿ ವಾತಾವರಣ ಡ್ರೈ ಇರೋದು ಇಲ್ಲದೆ ಇರೋದ್ರಿಂದ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಮಾಯಿಶ್ಚರ್ ಅಂಶ ಜಾಸ್ತಿ ಇರುತ್ತೆ. ಹಂಗಾಗಿ ಅದೇನಾಗುತ್ತೆ, ಒಂದು ದಿವಸ ಎರಡು ದಿವಸ ಒಳಗಡೆ ಹಾಕೋದ್ರಿಂದ ಅದು ಅಂದರೆ ಸ್ವಲ್ಪ ಪ್ರಮಾಣದ ನೀರು ಆವಿ ಆದವಾಗ ತಕ್ಷಣ ಸನ್ಲೈಟಿಗೆ ಬಿಟ್ಟಾವಾಗ ಇಡೀ ಏಲಕ್ಕಿ ಒಂದೇ ಕಲರ್ ಬರೋದಿಲ್ಲ, ಕೈಯಾಡಿಸ್ತಾ ಇದ್ದಾವಾಗ ಮಾತ್ರ ಬರುತ್ತಲ್ಲ. ಆ ಟೈಪಲ್ಲಿ ನೀರನ್ನು ಶೇಖರಣೆ ಆ ಟೈಮಲ್ಲಿ ವಾತಾವರಣದಲ್ಲಿ ಜಾಸ್ತಿ ಇರೋದ್ರಿಂದ ಏಲಕ್ಕಿಯಲ್ಲೂ ಜಾಸ್ತಿ ಇರುತ್ತೆ. ನಮ್ಮ ವಾತಾವರಣದಲ್ಲಿ ನಮ್ಮಲ್ಲಿ ವಾತಾವರಣದಲ್ಲಿ ಟೆಂಪ್ರೇಚರ್ ಜಾಸ್ತಿ ಹೋಗುವುದಿಲ್ಲ, ಹಂಗಾಗಿ ನಮ್ಮಲ್ಲಿ ಏನಿದ್ರು 25 26 27 ಡಿಗ್ರಿ ಅಷ್ಟೇ ಆಗೋದ್ರಿಂದ ತಂಪು ವಾತಾವರಣ ಜಾಸ್ತಿ ನಮ್ಮಲ್ಲಿ ಇರುತ್ತೆ. ಈಗ ನೀವು ಹೇಳಿದ್ರಿ ಅದನ್ನು ಒಣಗಿಸ್ಬೇಕು ಅಂತ, ಎರಡು ಮೂರು ದಿನ ಮನೆಯಲ್ಲಿ ಇಟ್ಕೊಂಡು ಗಾಳಿಗೆ ಆರಿಸಿ ಒಂದರಿಂದ ಒಂದು ಎರಡು ದಿವಸ ಒಳಗಿಟ್ಟು ಮನೆ ಒಳಗೆ ಆರಾಕಿ ಆಮೇಲೆ ಸನ್ಲೈಟಿಗೆ ಸೂರ್ಯನ ಬೆಳಕಿಗೆ ಒಣಗಿಸ್ಬೋದು. ಮಳೆಗಾಲದೊಳಗೆ ನಮ್ಗೆ ಸೂರ್ಯನ ಬೆಳಕು ಬರಲಿಲ್ಲ ಅಂತೇಳಿದಾಗ ಏನು ಮಾಡ್ಬೋದು? ಆಗ ಡ್ರೈಯರ್ ವಿಧಾನ ಮಾಡ್ಕೊಳ್ಳೋದು ಅನಿವಾರ್ಯತೆ ಆಗುತ್ತೆ ಸರ್. ಮುಂಚಿತವಾಗಿ ನಮ್ಮಲ್ಲಿ ವಾತಾವರಣದಲ್ಲಿ ನಾವು ಡ್ರೈಯರ್ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ. ದೊಡ್ಡ ಯಾವ ರೀತಿ ಬೆಳೆ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಮುಖ್ಯವಾಗುತ್ತೆ. ಬೆಳೆ ಜಾಸ್ತಿ ಇದ್ದಾವ ಡ್ರೈಯರ್ ಅವಲಂಬನೆ ಅನಿವಾರ್ಯ. ಡ್ರೈಯರ್ ಕೂಡ ಕಾಸ್ಟ್ಲಿ ಇರುತ್ತೋ ಅಥವಾ ರೈತರ ಕೈಗೆ ಎಟುಕೋ ಅಷ್ಟು ಇರುತ್ತೋ ಮತ್ತು ಹೆಂಗೆ ಇರುತ್ತೆ? ಅದರಲ್ಲಿ ಭಾಳ ವಿಧಾನಗಳಿದ್ದಾವೆ. ಈಗ ನಾವು ಬೇಕಾದ್ರೆ ನಮಗೆ ನಾವು ಅವ್ರವ್ರ ರೈತರಿಗೆ ತಕ್ಕಂತೆ ಸಣ್ಣದು ದೊಡ್ಡದು ಮಾಡ್ಕೊಳ್ಬೋದು. ಅಥವಾ ಈಗ ಕರೆಂಟಿಂದ ಬಂದಿದೆ ಸೋಲಾರ್ ಡ್ರೈಯರ್ ಇದೆ. ಅಥವಾ ಮುಂಚೆ ಹಳೆ ಪದ್ಧತಿ ಹೆಂಗೆ ಅಂತ ಹೇಳಿದರೆ ಇದು ಅಂದರೆ ಇದ್ರದ್ದು ಕಟ್ಟಿಗೆ ಹಾಕಿ ಒಲೆ ಡ್ರೈಯರ್ ಇದೆ. ಅದರಲ್ಲೂ ಭಾಳ ವಿಧಾನಗಳಿದ್ದಾವೆ. ಅವರು ಯಾವ್ಯಾವ್ದು ವಿಧಾನಗಳು ಮುಖ್ಯವೋ ಅದನ್ನು ನೋಡ್ಕೋಬೋದು ಸರ್. ಈಗ ಶೇಂಗಾ ಹುರಿತಾರಲ್ಲ ಹಂಗೆ ಆಗಬಾರ್ದು, ಕಪ್ಪು ಕಪ್ಪು ಆಗಬಾರ್ದು, ಇಲ್ಲ ಆಗಬಾರ್ದು. ಅದಕ್ಕೆ ಡ್ರೈಯರಲ್ಲಾದರೂ ಮಿನಿಮಮ್ 3 ದಿವಸ ಬೇಕೇ ಬೇಕಾಗುತ್ತೆ. ಅದನ್ನು 45 ಡಿಗ್ರಿಕ್ಕಿಂತ ಜಾಸ್ತಿ ಟೆಂಪ್ರೇಚರಲ್ಲಿ ಒಣಗಿಸೋಂಗಿಲ್ಲ. 40 ಡಿಗ್ರಿ ಒಳಗೆ ಆಸುಪಾಸಲ್ಲಿ ಒಣಗಿಸಿದರೆ 35-40 ಡಿಗ್ರಿ ಓಕೆ, ಅದಕ್ಕೆ ಒಳ್ಳೆಯ ವಾತಾವರಣದಲ್ಲಿ ಬೆಳೆ ಒಣಗದಂಗೆ ಆಗುತ್ತೆ. ಇಲ್ಲಾಂದರೆ ಜಾಸ್ತಿ ಟೆಂಪ್ರೇಚರ್ ಆಗ್ಬಿಟ್ರೆ ಅದ್ರ ಕಲರ್ ಪೇಡ್ ಆಗ್ಬಿಡುತ್ತೆ, ಕಂದುದಂಗೆ ಆಗ್ಬಿಡುತ್ತೆ. ನಾವು ಅಷ್ಟೇ ಟೆಂಪ್ರೇಚರ್ ಕೊಟ್ಟು ನಿರಂತರವಾಗಿ 3 ದಿನ ಆ ಟೆಂಪ್ರೇಚರ್ ಕಾಪಾಡ್ಕೊಳ್ಳೋಕ್ಕೆ ಆ ಮಷಿನ್ ಒಳಗೆ ಸಾಧ್ಯತೆ ಇದೆ? ಹಾಂ, ಸದ್ಯತೆ ಈಗ ಮಾರ್ಕೆಟ್ನಲ್ಲಿ ಮೀಟರ್ಗಳು ಬರ್ತಾ ಇದ್ದಾವೆ. ಒಳ್ಳೆಯ ಮೀಟರ್ಗಳನ್ನು ಒಂದಲ್ಲ ಎರಡನ್ನ ಇನ್ಬಿಲ್ಟ್ ಮಾಡ್ಕೋಬೇಕು, ಯಾಕಂದರೆ ಇದು ವ್ಯಾಲ್ಯೂಯಬಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಒಂದು ಕೈ ಕೊಟ್ಟರೆ ಇನ್ನೊಂದು ಅಂತ ಹೇಳಿ ಅದಕ್ಕೆ ಒಳ್ಳೆಯ ರೀತಿದು ಒಂದು ಮೀಟರ್ಗಳನ್ನು ಅಳವಡಿಕೆ ಮಾಡ್ಕೋಬೇಕು. ಈಗ ನಾವು ಕಟ್ಟಿಗೆ ಡ್ರೈಯರ್ ನಾವು ಮಾಡಿದ್ದೀವಿ, ಅದಕ್ಕೆ ನಾನು ಹೇಳ್ತಾ ಇರೋದು. ಆದರೆ ಬಾಕಿ ಕಂಪ್ನಿಗಳಲ್ಲಾದ್ರೆ ಬಂದ್ಬಿಡುತ್ತೆ ಡ್ರೈಯರ್ ಮೀಟ್ರ್ ಸಮೇತನೇ ಬಂದ್ಬಿಡುತ್ತೆ, ನಾವು ಅದಕ್ಕೆ ಇದು ಮಾಡ್ಬೋದು. ಕರೆಂಟಿನ ಡ್ರೈಯರು ಭಾಳ ಚೆನ್ನಾಗಿ ಈಗ ಮಾರುಕಟ್ಟೆಯಲ್ಲಿ ಅದೇ ಮುಂಚೂಣಿಯಲ್ಲಿ ಇದ್ದಾವೆ ಈಗ ಎಲ್ಲ ರೀತಿದು. ಅಂದರೆ ಈಗ ಜನರಿಗೆ ಏನಂದರೆ ಈಗ ಕಟ್ಟಿಗೆ ತರೋದು ಇವತ್ತಿನ ದಿನಮಾನದಲ್ಲಿ ಲೇಬರ್ ಕಾಸ್ಟ್ ಜಾಸ್ತಿ, ಕೂಲಿ ಕಾರ್ಮಿಕರ ಅಭಾವ ಇವೆಲ್ಲ ಇರೋದ್ರಿಂದ ಈಗ ಕಟ್ಟಿಗೆಗಿಂತನೂ ಕರೆಂಟ್ ಈಗ ಅವಲಂಬನೆ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಎರಡೂ ಇದೆ, ಎರಡೂ ಡ್ರೈಯರ್ ಸೋಲಾರು ನಮ್ಮಲ್ಲಿ ಸೋಲಾರ್ ಅವಾಗ ಸನ್ಲೈಟ್ ಇಲ್ಲದೆ ಹೋದಾಗ ಸೋಲಾರ್ ವರ್ಕ್ ಆಗುವುದಿಲ್ಲ. ನಮ್ಮಲ್ಲಿ ಮಲೆನಾಡು ಜನರು ಕರೆಂಟು ಬಿಟ್ಟರೆ ಕಟ್ಟಿಗೆ ಎರಡು ಇವೆರಡು ನಮ್ಮಲ್ಲಿ ಇದ್ದಾವೆ. ಇದ್ದಿದ್ದರಿಂದ ಸ್ವಲ್ಪ ನಾವು ನಿರಾಳವಾಗಿ ಒಣಗಿಸೋ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಮತ್ತೆ ಆ ನಂತರ ಪ್ಯಾಕಿಂಗ್ ಹೆಂಗೆ ಮಾಡೋದು, ಮತ್ತೆ ಎಲ್ಲಿ ಮಾರಾಟ ಮಾಡೋದು, ಅದಕ್ಕೆ ಸಾಧ್ಯತೆಗಳು ಏನೇನಿದವು? ಅಲ್ಲ ಈಗ ನಾನೊಬ್ಬನೇ ಬೆಳೀತಾ ಇರೋದ್ರಿಂದ ಅಷ್ಟಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಗೋಲ್ಡ್ ಏಲಕ್ಕಿ ಮುಂಚೆ ಭಾಳ ಚೆನ್ನಾಗಿ ಅದಕ್ಕೆ ಫೇಮಸ್ ಇತ್ತು, ಈಗ ಜನರಲ್ಲಿ ಆ ಪರಿಕರ ಈ ಗೋಲ್ಡ್ ಏಲಕ್ಕಿ ಗೊತ್ತೇ ಇಲ್ಲ. ಈಗ ಹಸಿರು ಏಲಕ್ಕಿ ಪ್ರಚಲಿತದಲ್ಲಿ ಇದ್ದಾವಾಗ ಈಗ ಬಂಗಾರದ ಬಣ್ಣದ್ದು ಈಗ ಜನರಿಗೆ ಪ್ರಚಲಿತ ಕಡಿಮೆ ಆಗಿದೆ ಈಗ. ಹಾಗಾಗಿ ಈಗ ನಾವೇನು ಮಾಡ್ತಾ ಇದ್ದೀವಿ, ಈಗ ಹೊಸದಾಗಿ ಮಾರುಕಟ್ಟೆಯನ್ನು ನಾವು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಈಗ. ಹಂಗಂತ ಹೇಳಿ ಈಗ ನಮ್ಮಲ್ಲಿ ಇದಿದ ಸೊಸೈಟಿಗಳಿದ್ದಾವೆ, ಅದರ ಮುಖಾಂತರ ನಾವೀಗ ಮಾರುಕಟ್ಟೆಯಲ್ಲಿ ನಾವು ಮಾಡ್ತಾ ಈಗ ಮಾರುಕಟ್ಟೆ ಮಾಡ್ತಾ ಇದ್ದೀವಿ. ಬೆಲೆ ಎಲ್ಲ ಹೇಗೆ ಈಗ? ಆದರೆ ಅದರ ಅನಿಶ್ಚಿತತೆ ಬೆಲೆ ಈಗ ಎಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಸತಿ ಮಾರುಕಟ್ಟೆ ಏರಿಳಿತ ಜಾಸ್ತಿ ಇದಕ್ಕೆ. ಈಗ ಕಳೆದ ಬಾರಿ ನಮಗೆ ಅದು 1,500 ಬಂದಿತ್ತು ಅಂತ ಹೇಳಿ, 6,000 ತನಕನೂ ಹೋಗಿತ್ತು. ನಮಗೆ ಅದು ಹೆಂಗೆ ಕೆಜಿಗೆ ಒಂದು ಕೆಜಿಗೆ 6,000 ತನಕನೂ ಆಗಿತ್ತು ಅಂತ ಹೇಳಿ. 8 mm ಮೊದಲನೇ ಕ್ವಾಲಿಟಿದು 6,000 ರೂಪಾಯಿಗೆ ಹೋಗಿತ್ತು. ಈಗ ಸರಾಸರಿಯಾಗಿ ಈಗ ನಮಗೆ ಸೊಸೈಟಿ ಅವರು ಹೇಳೋ ಪ್ರಕಾರದಲ್ಲಿ ಈಗ 2,800 ರೂಪಾಯಿ ಇವತ್ತು ಈಗಿನ ಪ್ರಚಲಿತ ಬೆಲೆ ಇದೆ ಅಂತ ಹೇಳಿ. ಅದಕ್ಕಾಗಿ ನಾವೇನು ಮಾಡೋದು ಅಂದರೆ ಅದನ್ನು ಪ್ಯಾಕಿಂಗ್ ಅಂದರೆ ಶೈತ್ಯಾಗಾರದಲ್ಲಿ ಇಡಲಿಕ್ಕೆ ಅಂತೂ ಬರೋದಿಲ್ಲ ಇದು. ಅದನ್ನು ಏರ್ ಗಾಳಿಯನ್ನು ತೆಗೆದುಬಿಟ್ಟು ಪ್ಯಾಕಿಂಗ್ ಮಾಡಿ ಇಡುವಂಥ ಒಂದು ವ್ಯವಸ್ಥೆಯಲ್ಲಿ ನಾವೀಗ ಕಾರ್ಯಪ್ರವೃತ್ತರಾಗಿದ್ದೀವಿ. ಯಾಕೆಂದರೆ ನಮಗೆ ಏರಿಳಿತಗಳ ಬೆಲೆ ನಮಗೆ ಎಫೆಕ್ಟ್ ಆಗಬಾರ್ದು. ಯಾವತ್ತು ಉತ್ತಮ ಧಾರಣೆಯಲ್ಲಿ ಇವತ್ತು ಮಾರ್ಕೆಟಲ್ಲಿ ಬೆಲೆ ಇರುತ್ತೋ ಅವತ್ತು ನಾವು ಕೊಡುವ ಒಂದು ಆಲೋಚನೆ ಮಾಡೋಣ ಅಂತ ಹೇಳಿ ಈಗ ನಾವು ಆ ದಿಸೆಯಲ್ಲಿ ಮುಂದೋಗ್ತಾ ಇದ್ದೀವಿ. ಅಂತೂ ಮಾರುಕಟ್ಟೆ ಇದೆ, ಆದರೆ ಸರಿಯಾಗಿ ಹುಡುಕಬೇಕು. ಹೌದು ಸರ್. ಇನ್ನೊಂದು, ನೀವು ಸೂಜೆ ಮೆಣಸಿನಕಾಯಿ ಅಥವಾ ಜೀರಿಗೆ ಮೆಣಸಿನಕಾಯಿ ಏನು ಬೆಳೀತಾ ಇದ್ದೀರಿ? ಅನ್ನು ನಮ್ಮಲ್ಲಿ ಮಲೆನಾಡು ವಿಭಾಗದಲ್ಲಿ ಅದನ್ನು ಮುಂಚಿತವಾಗಿ ಇದ್ದಿದ್ದಾಗಿತ್ತು. ಇಲ್ಲ, ಅಲ್ಲೆಲ್ಲ ಬೆಳೀತಾ ಇತ್ತು, ಮುಂಚೆ ಅಲ್ಲೆಲ್ಲ ಇರ್ತಿದ್ವು. ಅದು ದೇಹಕ್ಕೆ ಒಳ್ಳೆಯದಾದಂಥದ್ದು, ಮತ್ತು ಅದಕ್ಕೇನು ಫುಡ್ ಜಾಸ್ತಿ, ನಾವು ಅದಕ್ಕೆ ಆರೈಕೆ ಕಡಿಮೆ. ಆಮೇಲೆ ಇನ್ನೊಂದು, ಅದು ವರ್ಷಾವಧಿ ಬೆಳೆಗಳು ಅಂದರೆ ಈ ವರ್ಷ ಮೆಣಸಿನ ಗಿಡ ನೆಟ್ಟರೆ ಒಂದು ವರ್ಷಕ್ಕೆ ಅಂದರೆ ಗದ್ದೆ ಇಲ್ಲಿ ಗದ್ದೆ ಮೆಣಸೆಲ್ಲ ಹಾಕಿದ್ರೆ 6 ತಿಂಗಳಿಗೆ 8 ತಿಂಗಳಿಗೆ ಮುಗಿದೋಗ್ಬಿಡುತ್ತೆ. ಇದು ಹಾಗಾಗೋದಿಲ್ಲ. ಇದೊಂದು 3 ವರ್ಷ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದರೆ 2-3 ವರ್ಷಗಟ್ಟಲೆ ಬರ್ತದೆ. ಅದಕ್ಕಾಗಿ ಇದು ಬಾಕಿ ಮೆಣಸಿಗೆ ಹೋಲಿಸುವಂಥ ಮೆಣಸಲ್ಲ. ಅದು ಇದು ಇದರದ್ದೇ ಆದಂಥದ್ದು ಒಂದೊಂದಷ್ಟು ವೈಶಿಷ್ಟ್ಯಗಳಿದ್ದಾವೆ. ಅದು ದೇಹಕ್ಕೆ ಉರಿ ಅಲ್ಲ, ತಂಪು ಅದು. ಹಂಗಾಗೋದ್ರಿಂದ ಮತ್ತು ಅದರ ಟೇಸ್ಟು ಬೇರೆ ಇರೋದಕ್ಕಾಗಿ ನಮ್ಮ ಮಲೆನಾಡು ವಿಭಾಗದವರು ಅದನ್ನು ಎಲ್ಲಿದ್ದರೂ ಅದನ್ನು ಇಷ್ಟಪಡ್ತಾರೆ. ಹಾಗಾಗಿ ಅದು ಆರ್ಗ್ಯಾನಿಕಲ್ಲೇ ಬೆಳೆಯೋದ್ರಿಂದ ನಮ್ಮಲ್ಲಿ ಬೆಳೆಯೋ ಕಾರಣ ಆಗಿದ್ದೇನು ಅಂದರೆ ನಮ್ಮ ಈ ಶುಗರು ಬಿ ಪಿ ಈ ರೀತಿ ಇದೆ ಅವ್ರದ್ದು. ಶುಗರ್ ಅವರಿಗೆ ಈಗ ಯೂರಿಯಾ ಗೊಬ್ಬರಗಳನ್ನು ಉಪಯೋಗಿಸಿದ ಯಾವುದೇ ಆಹಾರಗಳು ಶುಗರ್ ವೇರಿಯೇಷನ್ಗೆ ಕಾರಣ ಆಗ್ತದೆ ಅಂತ ಹೇಳಿ ನಮ್ಮಲ್ಲಿ ಒಂದಾಗಿ ನಮ್ಮಲ್ಲಿ ನೋಡಿದ ಅವಾಗ ನಾವು ಆ ಹೊರಗಡೆಯಿಂದ ತರುವಂಥದ್ದನ್ನು ಬಿಟ್ಟು ಆರ್ಗ್ಯಾನಿಕಲ್ಲೇ ಬೆಳೆದಂಥದ್ದು ನಮ್ಮ ಸೂಜಿಮೆಣಸನ್ನು ಯೂಸ್ ಮಾಡಿದಾಗ ನಮಗೆ ಏರಿಳಿತಗಳು ನಮ್ಗೆ ಗೊತ್ತಾಗಿದ ತಕ್ಷಣ ನಾವು ಅದನ್ನು ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಮಗಾಗಿ ಈಗ ನಮಗಾಗಿ ಮಾಡ್ಕೊಂಡಕ್ಕಿಂತನೂ ಇನ್ನೇನು ನಾವು ಅದನ್ನು ಸ್ವಲ್ಪ ಕಮರ್ಷಿಯಲ್ ಆಲೋಚನೆ ಮಾಡಿ ಜಾಸ್ತಿ ಹಾಕಿದ್ದೀವಿ. ಈಗ ನಮ್ಗೆ ಹೊರಗಡೆ ಮಾರುಕಟ್ಟೆ ಅದಕ್ಕೆ ಇದೆ, ಚೆನ್ನಾಗೆ ಇದಾಗ್ತಾ ಇದೆ, ನಮ್ಗೆ ರಿಪ್ಲೈ ಬರ್ತಾ ಇದೆ. ನಾವೀಗ ಅದನ್ನು ಸ್ವಲ್ಪ ಕಾಳಜಿಯಿಂದ ನಾವು ಅದನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಈಗ ಏನಾಗ್ತಾ ಇದೆ, ಒಣಗಿಸ್ಕೋ ಮುಂಚೆ ನಾವು ಒಂದು 5 ವರ್ಷದ ಹಿಂದೆ ನಾವೊಂದು 3 ಗುಂಟೆ ಜಾಗದಲ್ಲಿ ಡ್ರೈ ಮೆಣಸನ್ನು 70 ಕೆಜಿ 80 ಕೆಜಿ 1 ಕ್ವಿಂಟಲ್ ತನಕ ಬೆಳೆದಿದ್ವಿ. ಈಗ ಅದು ಅವಾಗ ಮಾರುಕಟ್ಟೆ ಗೊತ್ತಿರಲಿಲ್ಲ. ಈಗ ನಮಗೆ ಮಹಾನಗರದ ಮಾರುಕಟ್ಟೆ, ಬೆಂಗಳೂರು ಇವೆಲ್ಲ ನಮಗೆ ಸ್ವಲ್ಪ ಪರಿಚಯ ಆದಮೇಲೆ ಈಗ ನಮಗೆ ಒಣಗಿಸ್ಲಿಕ್ಕೆ ಅವಕಾಶವೇ ಸಿಗೋದಿಲ್ಲ, ಹಸಿದೇ ಹೋಗ್ತಾ ಇದೆ ಈಗ. ಹಾಗಾಗಿ ಸ್ವಲ್ಪ ಅದರ ಮೇಲೆ ಒಲವು ಮಾಡ್ಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ರೇಟನ್ನು ನಾವು ಇವತ್ತೇ ಫಿಕ್ಸ್ ಮಾಡಿಬಿಟ್ಟಿರ್ತೀವಿ, ಮಾಡಿದ್ದೀವಿ. ಈಗ 200-220 ರೂಪಾಯಿ ರೇಟ್ ಇಟ್ಟಿದ್ದೀವಿ ಹಸಿ ಕಾಯಿಗೆ. ಅದು ನಮ್ಗೆ 6 ಕೆಜಿ 1 ಕೆಜಿ ಬೇಕಾಗುತ್ತೆ. ನಮ್ಗೆ ಒಣಗಿಸೋದ್ರ ಬದಲು ಒಣಗಿಸಿ ಸ್ಟೋರ್ ಮಾಡೋ ಬದಲು ಅವತ್ತಿಂದ ಅವತ್ತೇ ಮಾರ್ಕೆಟಿಗೆ ಕೊಟ್ಟಂಗೆ, ಅಂದರೆ ಅದರ ಇಳುವರಿ ಭಾಳ ಕಡಿಮೆ ಇರೋದ್ರಿಂದ ಅದು ಬೇಕಾದವರು ಒಯ್ತಾ ಇರ್ತಾರೆ ಬೆಂಗಳೂರಿಗೆ. ಅದನ್ನು ಸ್ಟೋರ್ ಮಾಡಲಿಕ್ಕೆ ಈಸಿ, ಅದು ಹಸಿದನ್ನು ತಿರ್ಕೊಂಡು ಇಟ್ಕೊಂಡ್ರೆ ಅದರ ಟೇಸ್ಟ್ ಬೇರೆ ಇರೋದ್ರಿಂದ ಅದನ್ನು ನಾವು ಹೊಸದಾಗಿ ಒಂದು ಮಾಡ್ತಾಯಿದ್ವಿ. ಅದರಲ್ಲಿ ಚೆನ್ನಾಗೆ ರೆಸ್ಪಾಂಡು ಬಂದಿದೆ ಅದು. ಹಾಂ, ಒಂದು ಗಿಡ ಎಷ್ಟು ಗ್ರಾಮ್ ಕೊಡ್ಬೋದು? ಅಲ್ಲ, 1 ಕೆಜಿಗಟ್ಟಲೆನೂ ಒಂದೊಂದು ಮಾಡೋದು, ಒಂದೊಂದು ಗಿಡದಲ್ಲಿ 1 ಕೆಜಿ ಬರಬಹುದು. ಅಂದರೆ ಅದು ಡ್ರೈ ಮಾಡಿದೆ ಅವಾಗ ನೀವು ಹೇಳೋದು. ನಾವು ಹಸಿದನ್ನೇ ಒಂದು ಕೊಯ್ಲು ಮಾಡಿದರೆ ಒಂದು ಕೊಯ್ಲಲ್ಲಿ 300-400 ಗ್ರಾಮ್ 500 ಗ್ರಾಮ್ ಮಾಡ್ಬೋದು. ಅಂದರೆ ಅದು ವರ್ಷದಲ್ಲಿ ಒಂದು 3 ಬೆಳೆ ಬರುತ್ತೆ. ಆದರೆ ಅದನ್ನು ಮೊದಲನೇ ಬೆಳೆನ ಹೆಂಗೆ ಸ್ವಲ್ಪ ಆರಿಸಿ ಕೊಯ್ಯಬೇಕಾಗುತ್ತೆ. ಆಮೇಲೆ ಮೊಗ್ಗಿನ ಪ್ರಮಾಣ ಯಾವಾಗ ಕಡಿಮೆ ಇದೆ ಅವಾಗ ಒಂದೇ ಸರ್ತಿ ನಾವು ತೆರೆದು ಬಿಡ್ತೀವಿ. ಅವಾಗ ತೆರೆಯೋದ್ರಿಂದ ಅವಾಗ ತೆರೆದ ತಕ್ಷಣ ಒಂದು ಬ್ರೀಡ್ ಆಯಿತು ಅಂತ ನಮ್ಮ ಲೆಕ್ಕ. ಅವಾಗ ಒಂದು ಬೆಳೆದಾಗ್ತಿದ್ದು ಮತ್ತೆ ಇನ್ನು 2 ತಿಂಗಳಿಗೆ ಮತ್ತೆ ಬೆಳೆ ಬಂದ್ಬಿಡುತ್ತೆ. ಹೊಸದಾಗಿ ಚಿಗುರು ಬಂದು ಮತ್ತೆ ಬೆಳೆ ಬರುತ್ತೆ. ಅವಾಗ ಒಟ್ಟು ಒಂದು ಬೆಳೆನ ಒಂದು 4 ಕೊಯ್ಲಲ್ಲಿ ಮುಗಿಸ್ಬಿಡ್ತೀವಿ. ಹಂಗೆ ಒಂದೊಂದು ಸತಿ ಒಂದೊಂದು ಕೊಯ್ಲಲ್ಲಿ ಮಿನಿಮಮ್ ಏನಿಲ್ಲ ಅಂದರೆ ಒಂದು ಒಂದೂವರೆ ಕೆಜಿ 2 ಕೆಜಿ ಕೊಯ್ಬೋದು. ಹಾಗಾಗಿ ಇದು ಒಂದು ಮಹಾ ಲಾಭದಾಯಕ ಬೆಳೆ, ಇದು ಉತ್ತಮವಾದ ಉಪಬೆಳೆ ಅಂತ ಹೇಳ್ಬೋದು ಸರ್. ನಮ್ಮಲ್ಲಿ ಮಲೆನಾಡು ವಿಭಾಗದಲ್ಲಿ ಅದು ಮಳೆಗಾಲದಲ್ಲಿ ಒಂದು ಹೂವು ಬರಲ್ಲ, ಅದು ಬೆಳೆನೇ ಬರಲ್ಲ. ನಮ್ಮಲ್ಲಿ ಜೂನ್ನಲ್ಲಿ ಲಾಸ್ಟ್ ಆಗ್ಬಿಡುತ್ತೆ, ನಮಗಿನ್ನು ಬರಬೇಕಂದ್ರೆ ಅಕ್ಟೋಬರ್, ಅಷ್ಟರಲ್ಲಿ ತನಕ ಲಾಂಗ್ ಟೈಮ್ ಗ್ಯಾಪ್ ಇರುತ್ತೆ. ಆದರೆ ನಮ್ಮಲ್ಲಿ ಅತಿಯಾದ ಮಳೆಯಿಂದ ಮೊಗ್ಗು ಎಲ್ಲ ಉದುರೋಗ್ಬಿಡುತ್ತೆ. ಹಾಗಾಗಿ ಮತ್ತು ಅದಕ್ಕಾಗಿ ನಾವು ದೊಡ್ಡ ಶ್ರಮ ಏನೂ ಪಡೋದಿಲ್ಲ. ಇರೋ ನೀರಾವರಿಯಲ್ಲಿ ಅದನ್ನು ಸ್ವಲ್ಪ ಮಾಡ್ಕೋಬೋದು ಅಷ್ಟೇ. ಅಂದರೆ ಈ ಗಿಡವನ್ನು ಬಹು ವರ್ಷಕ್ಕೆ ಅಂದರೆ 3-4 ವರ್ಷದ ತನಕ ಬರುತ್ತಿದ್ದು? ಹೌದು, ಬರುತ್ತೆ ಸರ್. ಹಾಗಾಗಿ ನೆರಳಲ್ಲೇ ಬೆಳಿಬೇಕು, ಎಷ್ಟೇ ಅಂತರದಲ್ಲಿ ಬೆಳಿಬೇಕು ಹಂಗಿರುತ್ತಾ? ಏನಿಲ್ಲ ಸರ್, ಅದು ಬಿಸಿಲಲ್ಲೂ ಬೆಳಿಬೋದು. ನಾವು ಬಿಸಿಲಲ್ಲಿ ಬೆಳೆದಿದ್ದು ಇದು ಹೇಳ್ತಾ ಇರೋದು. ನಾವು ಏನಂದ್ರೆ ಮೊದಲು ಒಂದು 3 ಗಂಟೆ ನಾವು ಅಷ್ಟು ಕೊಯ್ದಾವಾಗ ನಮ್ದು ಓಪನ್ ಲ್ಯಾಂಡ್ ಇತ್ತು ಸರ್ ಅಲ್ಲಿ, ಅದರಲ್ಲಿ ಸ್ವಲ್ಪ ಜಾಗ ಖಾಲಿ ಬಿಡೋದನ್ನು ನಮ್ಮ ಮನೆಗೆ ತಿನ್ಲಿಕ್ಕಾಗಿ ನಾವು ಹಾಕ್ಕೊಂಡಿದ್ವಿ. ಎಷ್ಟು ಬರುತ್ತೆ ಗೊತ್ತಿಲ್ಲ. ಅವಾಗ ಅದನ್ನು ಸ್ವಲ್ಪ ಕಮರ್ಷಿಯಲ್ ಆಗೂ ಮಾಡಿದ್ವಿ. ಅದಕ್ಕೆ ಕಾಟ ಏನಂದ್ರೆ ಹಣ್ಣಾಗ್ಲಿಕ್ಕೆ ಕೊಟ್ಟರೆ ಕಾಗೆಗಳು ತಿಂತದೆ, ಕಾಗೆ ಕಾಟ ಜಾಸ್ತಿ ಇದೆ. ಹಂಗಾಗಿ ಸ್ವಲ್ಪ ಅದಕ್ಕೆ ನಾವು ಕಮರ್ಷಿಯಲ್ ಆಗಿ ಆಲೋಚನೆ ಮಾಡಿ ಸ್ವಲ್ಪ ಬಲೆ ಹಾಕಿದ್ದೆ. ಅದರಿಂದ ನಮಗೆ ಏನು ಲಾಸ್ ಆಗಲಿಲ್ಲ ಸರ್. ಹಂಗಾಗಿ ಬಲೆ ಹಾಕೋದಂದ್ರೆ ಹೆಂಗೆ ಮೇಲುಗಡೆ ಅದು ಗಿಡದ ಮೇಲೆ ತೆಳುವಾಗಿ ಒಂದೊಂದು ಕಾಗೆಗಳಿಗೆ ಡಿಸ್ಟರ್ಬ್ ಆಗುವಂತ ಮಾಡುವುದು, ಕೂತ್ಕೊಳ್ಳಿಕ್ಕಾಗಲಿ ಬಂದು ಹೋಗ್ಲಿಕ್ಕಾಗಲಿ ಅದಕ್ಕೆ ಅಂತ ಹೇಳಿ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಕ್ಷಣ ಅವು ಅಷ್ಟಾಗಿ ಬರೋದಿಲ್ಲ ಅಷ್ಟೆ. ಆದ್ರೆ ನಾನು ಕಾವಲು ಮಾಡಿದ್ವಿ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಅದು ಜಾಸ್ತಿ ಏನಲ್ಲ, 4 ಗಂಟೆ 5 ಗಂಟೆ ಅಷ್ಟೇ ಮಾಡಿರ್ತೀವಿ, ಮ್ಯಾನೇಜ್ ಮಾಡಿದ್ದೀವಿ. ಮಧ್ಯ ಮಧ್ಯ ಹಾಕೊಂಡ್ಬಿಟ್ರೆ ಏನು ಅಷ್ಟಾಗಿ ನಮಗೆ ಲಾಸ್ ಆಗುವುದಿಲ್ಲ ಅಂತ ಹೇಳ್ಬೋದು. ಉಪ ಬೆಳೆಯಲ್ಲಿ ವಿಚಾರ ಮಾಡಿದಾಗ ಚೆಂಡು ಹಾಕ್ತೀವಿ, ಅದ್ರ ಮಧ್ಯೆ ಹಾಕೋದು ಅಥವಾ ಇದ್ರ ಮಧ್ಯೆ ಚೆಂಡು ಹಾಕೋದು ಹಂಗೂ ಅದಕ್ಕೆ ಅದಕ್ಕೆ ಒಂದು ಅಂದರೆ 60% ಸನ್ಲೈಟು ಬಿಸಿಲು ಬೇಕೇ ಬೇಕು ಸರ್. ಅಂದರೆ ಭಾಳ ತಂಪಾದರೂ ಅದು ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ಆದಷ್ಟು ವೆಟ್ ವೆದರ್ ಆಗಬೇಕು. ಬುಡದಲ್ಲಿ ಸ್ವಲ್ಪ ತಂಪಿದ್ರೂ ಅಡ್ಡಿಲ್ಲ, ಮೇಲ್ಗಡೆ ವೆದರ್ ಸ್ವಲ್ಪ ಡ್ರೈನೆಸ್ ಇತ್ತು ಅಂದರೆ ಚೆನ್ನಾಗಿ ಬೆಳೆ ಬರುತ್ತೆ. ಒಂದು ನಡುಮಟ್ಟು ಬೆಳೆಯುತ್ತೀವಿ. ಹೌದು ಆಗುತ್ತೆ ಸರ್, ಒಂದು ಮಿನಿಮಮ್ ಚೆನ್ನಾಗಿ ಆಯಿತು ಅಂದರೆ 4-5 ಅಡಿ ತನಕನೂ ಬೆಳೆಯುತ್ತೆ ಸರ್. 4-5 ಅಡಿ ತನಕ ಸಿಂಗಲ್ ಗಿಡಗಳು ಒಳ್ಳೆ ಗಟ್ಟಿ ಕೊಟ್ಟು ನಾವು ಪೋಷಕಾಂಶಗಳನ್ನು ಅತಿ ಚೆನ್ನಾಗಿ ಕೊಟ್ಟರೆ ಒಂದು 4-5 ಅಡಿ ತನಕ ಬೆಳೆಯುತ್ತೆ ಸರ್, ಅಷ್ಟೇ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಬೆಳೆಯಲಿಕ್ಕೆ ಆಗುದಿಲ್ಲ. ಕೆಜಿಗಿಂತಲೇ ಬೆಳೆ ಕಾಯಿ ಬೆಳುತ್ತೆ. ಹಾಂ ಬರುತ್ತೆ ಬರುತ್ತೆ. ಅದಕ್ಕೆ ಹೇಳಿದ್ನಲ್ಲ, ಅದು ಅದು ಮುಂದೆ ವರ್ಷ ವರ್ಷ ಎಷ್ಟು ವರ್ಷ ಕಳೆದಿದೆ ಅನ್ನೋದ್ರ ಮೇಲೆ ಅಂದರೆ ಎಷ್ಟು ತಿಂಗಳುಗಳು ಕಳೆದಿದೆ ಅನ್ನೋದ್ರ ಮೇಲೆ ಅದ್ರ ಬೆಳೆ ಇತ್ಯರ್ಥ ಮಾಡ್ಬೋದು. ನರ್ಸರಿ ಮಾಡ್ತಾ ಇದ್ದೀರಿ ಅನೇಕ ತೋಟಗಾರಿಕಾ ಬೆಳೆಗಳು? ಇಲ್ಲ, ಇದಕ್ಕೆ ಈಗ ನಮ್ಮ ತೋಟಗಾರಿಕಾ ನರ್ಸರಿ ಅಂತ ಹೇಳಿ ನಾನು ದೊಡ್ಡ ಬ್ರ್ಯಾಂಡಲ್ಲೇನು ಮಾಡ್ತಾ ದೊಡ್ಡದಾಗಿ ಏನು ಮಾಡ್ತಾ ಇಲ್ಲ. ನಾವು ಬೆಳೆದಿದ್ದನ್ನು ಜನರಿಗೆ ಕೊಡೋಣ ಅಂತ ಹೇಳಿ ಅಷ್ಟೇ, ಇದ್ದಿದ್ದನ್ನು ನನಗೆ ಬೇಕಾಗಿದ್ದನ್ನು ಜಾಸ್ತಿ ಬೆಳ್ಕೊಳ್ಳೋದು. ಹಂಗಾಗಿ ಅದು ನಾವು ನರ್ಸರಿ ಮಾಡ್ತಾಯಿದ್ವಿ. ರೇಟು ಕಡಿಮೆ ಕೊಡ್ತಾ ಇದ್ದೀವಿ. ಈಗ ಏಲಕ್ಕಿ, ಅಡಿಕೆ, ಏಲಕ್ಕಿ, ಸೂಜಿ ಮೆಣಸು, ಕಾಳುಮೆಣಸು ಸ್ವಲ್ಪ ಮಾಡ್ತೀವಿ. ಇಷ್ಟದ್ದೇ ಮಾಡಿದ್ವಿ ನಾವು, ಅಂದರೆ ಅತಿಯಾಗಿ ಇದು ಮಾಡೋದಿಲ್ಲ. ಅದನ್ನು ಈಗ ನಾವು ನಮ್ಮ ಜೊತೆಗೆ ಇನ್ನೊಬ್ಬರು ಬೆಳೆದ್ರೆ ನಮಗೂ ಖುಷಿ, ನಮಗೂ ಮಾರುಕಟ್ಟೆ ಹುಡುಕ್ಲಿಕ್ಕೆ ಉಪಯೋಗ ಆಗುತ್ತೆ ಅನ್ನೋಂಥದ್ರಿಂದ ನಾವು ಜನರಿಗೆ ನಾನು ಅದು ನನ್ನಿಂದ ಸಮಾಜಕ್ಕೆ ಸೇವೆ ಮಾಡ್ದಂಗೆ ಅಷ್ಟೇ. ಆದರೆ ಹೌದು, ಒಳ್ಳೆಯದು. ಇಷ್ಟೆಲ್ಲ ಅನುಭವನ ಅನ್ಸ್ಕೊಂಡ್ರಿ, ಭಾಳ ಒಳ್ಳೆಯ ಅನುಭವಗಳಿವು. ಯಾಕಂದರೆ ಇನ್ನೇನು ಏಲಕ್ಕಿ ನಮ್ಮ ಪ್ರದೇಶವನ್ನು ಬಿಟ್ಟು ಹೋಗುತ್ತೆ ಅಂದ್ರೆ ಅಂದಾಗ ಬೇರೆ ಬೇರೆ ರೀತಿಯಿಂದ ಏನೇನೋ ಸಾಧ್ಯತೆಗಳನ್ನೆಲ್ಲನೂ ಬೆಳೆಸ್ಕೊಂಡು ಏಲಕ್ಕಿ ಬೆಳೀತಿದ್ದೀರಿ, ಮತ್ತು ಈ ಸೂಜಿ ಮೆಣಸು, ಜೀರಿಗೆ ಮೆಣಸು ಅಂತಾರೆ ಇದನ್ನು ಬೆಳೆದಿದ್ದೀರಿ, ಕಾಳುಮೆಣಸು, ತೋಟಗಾರಿಕೆ ಸಾಮಾನ್ಯವಾಗಿ ಎಲ್ಲ ರೈತರು ಮಾಡುವಂಥ ತೋಟಗಾರಿಕೆ ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ. ಸಾಂಬಾರು ಬೆಳೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಅನುಭವಗಳನ್ನು ಹಂಚಿಕೊಂಡ್ರೆ ಸಂಗಮೇಶ್ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಏಲಕ್ಕಿ ಬೆಳೆ ಬೇಸಾಯ ಹಾಗೂ ತೋಟಗಾರಿಕೆ ಬೆಳೆ ಬೇಸಾಯ ಈ ಕುರಿತು ಸಿದ್ದಾಪುರದ ಕಾನಳ್ಳಿಯ ಯುವ ರೈತರಾದ ಸಂಗಮೇಶ್ ಎಂ ಕಾನಳ್ಳಿಮಠ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು, ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು, ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜನಪದ ಸಂಗೀತ ಪದ್ಮಾವತಿ ಗೌಡ ಅವರಿಂದ ಹಾಲಕ್ಕಿ ಜನಪದ ಗೀತೆಗಳು. ಜನಪದ ಕುಂತಿದು ಬಡವಲ ಕುಂತಿ ಕೇಳೆ ಲಕ್ಕನರು ಕರವಾ ಬರೋದಂದು ಜಗನಿ ಕಾರಣವೇ ಲಗತೆ ಕುಂತಿ ಕೇಳೆ ಲಕ್ಕ ಗಂಧರ್ಯ ಬರೋವಾಡು ಲಕ್ಕನರು ಕರವಾ ಬರುದೇ ಕುಂತಿ ಕೇಳೆ ಲಳತೋ ವಸ್ತು ಶಾಲೆ ಒಗೋವಾಡು ಲಕ್ಕನರು ಕರವಾ ಬರುವುದೇ ಕುಂತಿ ಕೇಳೆ ಗುಂದ ಅತು ಅತಿ ಚಾಲಿ ಬರುವಾಳು ಲಳತೋ ವಸ್ತು ಚಾಲಿ ಒಗ್ದಾಳೆ ಕುಂತಿ ಕೇಳೆ ಚಿನ್ನ